ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಅಡಿಕೆ ಮತ್ತು ಭತ್ತದ ಬೆಳೆಗಳಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ಮದೆನಾಡು ಗ್ರಾಮದ ಅರಂಬೂರು ಯು ಬೆಳ್ಳಿಯಪ್ಪ ಅವರು. ರೈತ ಬಾಂಧವರೇ, ಶ್ರೋತೃಗಳೇ, ಸಣ್ಣ ಹಿಡುವಳಿಯಲ್ಲಿ ಎಷ್ಟೋ ಕಡೆಗೆ ನಮ್ಮ ಹಳ್ಳಿಗಳಲ್ಲಿ ಗಂಡ ಹೆಂಡತಿ ಶ್ರಮ ಪಟ್ಕೊಂಡು ಆಳು ಕಾಳುಗಳ ಮೇಲೆ ಅವಲಂಬನೆ ಕಮ್ಮಿ ಮಾಡಿಕೊಂಡು ಜೀವನದಲ್ಲಿ ಬೆಳವಣಿಗೆಯನ್ನು ಕಂಡಿದ್ದಾರೆ. ಇವತ್ತು ನಾವು ಮಾತನಾಡಿಸಿದೀವಿ ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಆರಂಬೂರು ಯು ಬೆಳ್ಳಿಯಪ್ಪ ಅವರನ್ನ. ತಮ್ಮ ತೋಟ ಅಲ್ಲದಲ್ಲೇ ಪಕ್ಕದಲ್ಲಿರುವ ಇನ್ನ 5 ಎಕರೆ ತೋಟವನ್ನ ಗುತ್ತಿಗೆಗೆ ತೆಗೆದುಕೊಂಡು ಸಾಗುವಳಿ ಮಾಡ್ತಿದ್ದಾರೆ. ಹಾಗೆ ತಮ್ಮ ಭತ್ತದ ಗದ್ದೆ ಅಲ್ಲದಲ್ಲೇ ಪಕ್ಕದ 1 ಎಕರೆ ಗದ್ದೆಯನ್ನು ಉಪಯೋಗಿಸಿಕೊಂಡು ಭತ್ತ ಬೆಳೀತಿದ್ದಾರೆ, ಅಡಿಕೆಯನ್ನು ಹಾಕೊಂಡಿದ್ದಾರೆ. ಅವರು ಮತ್ತು ಪತ್ನಿ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಜೀವನದಲ್ಲಿ ಬೆಳವಣಿಗೆ ಆಗಿರೋದನ್ನ ನೀವು ಕೇಳಿರಬಹುದು, ನಾವು ನೋಡಿದ್ದೀವಿ. ಬೆಳ್ಳಿಯಪ್ಪ ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ಬೆಳ್ಳಿಯಪ್ಪನವರೇ, ಏನು ಓದಿದ್ದು ಮತ್ತೆ ಕೃಷಿಗೆ ಬಂದಿದ್ದು ಯಾವಾಗ? ಪಿ ಯು ಸಿ ಆಗಿದೆ. ಪಿ ಯು ಸಿ ಆದ ನಂತರ ನಾನು ಕೃಷಿಗೆ ಬಂದಿರೋದು, ಕೃಷಿಯಲ್ಲೇ ನಾವು ಮುಂದೆ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಬಂದ್ರಿ? 30 ವರ್ಷ ಆಗಿದೆ. ಈ 30 ವರ್ಷಗಳಲ್ಲಿ ನಿಮ್ಮ ಪರಿಶ್ರಮದ ಫಲ ಸಿಕ್ಕಿದೆ ಅಲ್ವಾ? ಸಿಕ್ಕಿದೆ. ಕೃಷಿಯಲ್ಲಿ ನಾವೇ ದುಡಿದ್ರೆ ಏನು ಲಾಸ್ ಏನಿಲ್ಲ, ಎಲ್ಲ ಸಿಗುತ್ತೆ. ಆಳು ಕಾಳುಗಳನ್ನ ನಂಬಿಕೊಂಡಿದ್ರೆ ಸ್ವಲ್ಪ ಲಾಸ್ ಬರ್ತದೆ. ನಿಮ್ಮ ಪತ್ನಿ ಮತ್ತೆ ಸಮಯ ಸಿಕ್ಕಾಗ ಮಕ್ಕಳನ್ನು ಕೈ ಜೋಡಿಸ್ತಾರೆ. ಎಷ್ಟೋ ಜನ ಅವರ ತೋಟವನ್ನ ಅವ್ರ ಗದ್ದೆಯನ್ನೇ ಮಾಡ್ಕೊಳ್ಲಿಕ್ ಆಗುದಿಲ್ಲ, ನೀವು ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ಸಾಗುವಳಿ ಮಾಡ್ಕೊಂಡು ಹೋಗ್ತದ್ರಿ. ಇದರ ಅರ್ಥ ನಿಮಗೆ ಆಸಕ್ತಿ ಇದೆ, ಆ ಒಂದು ಕೆಲಸಗಳನ್ನ ನಿಭಾಯಿಸ್ಲಿಕ್ಕೂ ಸಾಮರ್ಥ್ಯ ಇದೆ ಅಂತ ನಾವು ಭಾವಿಸ್ಕೊಂಡಿದೀವಿ, ಏನ್ ಹೇಳ್ತೀರಿ? ಹೌದು, ನಮಗೆ ಕೃಷಿಯೇ ಈಗ ಆಧಾರ. ಕೃಷಿ ಮಾಡೋದಂದ್ರೆ ತುಂಬಾ ಆಸಕ್ತಿ, ಅಂದ್ರೆ ಬೇರೆಯವರು ಮಾಡೋದನ್ನ ಹೋಗಿ ನೋಡಿ ಸಹ ನಾನು ಕೆಲವು ತಿಳ್ಕೊಂಡು ನಾವು ಕೃಷಿ ಮಾಡ್ತೀವಿ. 5 ಎಕರೆ ತೋಟ ಅಂತ ಹೇಳ್ತಾ ಇದ್ರಿ, ಅರೇಬಿಕಾ ರೋಬಸ್ಟಾ ಎರಡು ಇದೆಯಾ ಅಥವಾ ಬರೀ ರೋಬಸ್ಟವನ್ನ ಬೆಳೆಸ್ತಾ ಇದೀರಾ? ಅರಬಿ ಅಂದ್ರೆ ರೋಬಸ್ಟ್ಗಳ ಮಧ್ಯದಲ್ಲಿ ಹಾಕಿ ಒಂದ್ ಸ್ವಲ್ಪ ಬರ್ತದೆ ಅಷ್ಟೇ, ತುಂಬಾ ಏನಿಲ್ಲ. ಅದು ಇಲ್ಲಿವರೆಗೆ ಸ್ವಲ್ಪ ಮೆಣಸು ಹಾಕಿದೀವಿ. ಇನ್ನು 5 ಎಕರೆ ಬೇರೆಯವ್ರದ್ದು ತೋಟ ತೆಗೆದುಕೊಂಡು ಎಷ್ಟು ವರ್ಷ ಆಯ್ತು? ಹೇಗೆ ವರ್ಷಕ್ಕೆ ಹಣ ಕೊಡ್ತೀರಿ? ಅಲ್ಲೇನಿದೆ, ಹೇಗೆ ಅಲ್ಲಿ ಕೆಲಸ ಮಾಡ್ತದ್ರಿ ಹೇಳಿ. ಅವರಿಗೆ ವರ್ಷಕ್ಕೆ ಒಂದು 75,000 ಕೊಡ್ಬೇಕು, ಮತ್ತೆ ಒಂದು ಜೊತೆಲಿ ಒಂದು ಕೆರೆನೋ ಲೀಸ್ ತಗೊಂಡಿದ್ದೀವಿ ಬೇರೆಯವ್ರದ್ದು, 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವರಿಗೆ. ಅವರು ಆ 1 ಲಕ್ಷ ವಾಪಸ್ ಕೊಡೋದಕ್ಕೆ ಅವ್ರದ್ದೊಂದು 3 ಎಕರೆ ತೋಟ ಇದೆ. ಅವ್ರದ್ದು ರೋಬಸ್ಟ ಕಾಫಿನ ರೋಬಸ್ಟ್. ನೀವು ತೆಗೆದುಕೊಂಡಾಗ ಎಷ್ಟು ಇಳುವರಿ ಬರ್ತಾ ಇತ್ತು? ಆಮೇಲೆ ನೀವು ಕೆಲಸ ಶುರು ಮಾಡ್ಕೊಂಡ್ಮೇಲೆ ಎಷ್ಟು ಇಳುವರಿಯನ್ನ ಪಡಿತಾ ಇದ್ರಿ? ಫಸ್ಟ್ ನಾನು ಸೀಜಿ ತಗೊಂಡ ವರ್ಷ ನನಗೆ ಬರೀ 30 ಚೀಲ ಕಾಫಿ ಆಗಿದೆ, 4 ಎಕರೆ ಚಿಲ್ಲರೆ ತೋಟದಲ್ಲಿ. ಆಮೇಲೆ ಇವಾಗ ಒಂದು 100-120 ಚೀಲ ಆಗುತ್ತೆ. ಮೊದ್ಲು ಯಾಕೆ ಕಡಿಮೆ ಬರ್ತಾ ಇತ್ತು? ನೀವು ತೆಗೆದುಕೊಂಡ್ಮೇಲೆ ಏನ್ ಕೆಲಸ ಮಾಡಿದ್ರಿ? ಅವ್ರನ್ನ ಪಾಳು ಬಿಟ್ಟಿದ್ರು, ಅಂದ್ರೆ ಬೇರೆಯವರಿಗೆ ಅವರು ಕೊಟ್ಟಿದ್ರಂತೆ ಲೀಸಿಗೆ, ಅವರು ಸರಿ ಮೇಂಟೈನ್ ಮಾಡದೆ ಇದು ಬಿಟ್ಟಿದ್ದಾರೆ. ನಾವು ಅದನ್ನ ರೂಢಿ ಮಾಡಿ ಇವಾಗ ಆ ಪರಿಸ್ಥಿತಿ ಬಂದಿದೆ. ಈಗ ಅವರು ಅಲ್ಲಿ ಹತ್ರದವರೆಲ್ಲ ನೋಡಿದ್ರೆ ಭಾರಿ ಖುಷಿ ಪಡ್ತಾರೆ. ಇದನ್ನ ನೋಡ್ಕೊಂಡು ನಮ್ದು ಕೊಡ್ತೀವಿ ನಿಮ್ದು ಕೊಡ್ತೀವಿ ಅಂತ ಹೇಳ್ತಾರ ಇರ್ಬೋದಲ್ವಾ? ಇರ್ಬೋದು. ನಾವಂದ್ರೆ ಯಾರನ್ನ ಕೇಳಕ್ ಹೋಗಿಲ್ಲ, ಸಾಕು ನಮಗೀಗ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕು ಅಂತ ಹೇಳಿ ಸುಮ್ಮನೆ ಇದ್ದೀವಿ. ನಿಜ, ಗಂಡ ಹೆಂಡತಿ ನಿಮ್ ತೋಟ ನಿಮ್ ಗದ್ದೆ ಅಡಿಕೆ ತೋಟ ಅದಲ್ದಲ್ಲೇ ಈ ತೋಟ ಮತ್ತಿನ್ನಷ್ಟು ಗದ್ದೆಯನ್ನ ನಿಭಾಯಿಸ್ಕೊಂಡು ಹೋಗೋದು ಸುಲಭದ ಕೆಲಸ ಅಲ್ಲ. ಒಂದೇನಂದ್ರೆ ಒಂದ್ ಗಟ್ಟಿ ವಯಸ್ಸಿರೋ ತನಕ ಸಾಕ್ತಾ ಹೋಗ್ತತೆ, ಆಮೇಲೆ ನೀವು ಸುಸ್ತಾಗ್ತೀರಿ. ನಿಮ್ ತೋಟ ಮತ್ತೆ ಅವ್ರ ತೋಟನು ಚೆನ್ನಾಗಿ ನೋಡ್ಕೋಬೇಕು. ಬೇರೆ ತೋಟದಲ್ಲಿ ಇಳುವರಿ ಚೆನ್ನಾಗಿ ಬರಬೇಕಾದ್ರೆ ಏನೇನ್ ಕೆಲಸ ಮಾಡ್ಬೇಕಂತ ನೀವು ಆಲೋಚನೆಯಿಂದ ಹೆಚ್ಚು ಖರ್ಚು ಮಾಡದಲ್ಲೇ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು, ನಿಮಗೂ ಉಳಿಬೇಕು ಅಲ್ವಾ? ಹೌದು ಸರ್. ನಾವು ಅಂತ ಲೀಸ್ ತಗೊಂಡ್ರು ನಮ್ಮ ತೋಟದ ಕೆಲಸ ತರನೇ ನಾವು ನೋಡ್ಕೊಳ್ತೀವಿ. ನಮ್ದು ಹೇಗೆ ಕೆಲಸ ಮಾಡ್ತೀವಿ ಅದೇ ತರ ಅವ್ರದ್ದು ಮಾಡ್ಕೊಂಡಿದ್ದರಿಂದ ನಮ್ಗೆ ಅಷ್ಟು ಇಳುವರಿ ಬರ್ತಾ ಇದೆ, ಇಲ್ದಿದ್ರೆ ಬರೋದಿಲ್ಲ ಅಷ್ಟು. ಬೆಲೆ ಏರುಪೇರು ಆಗ್ತಾ ಇರುತ್ತೆ, ಅಪ್ಪಿತಪ್ಪಿ ಬೆಲೆ ಹೆಚ್ಚಿಗಾಯ್ತು ಅಥವಾ ತುಂಬಾ ಕಡಿಮೆ ಆಯ್ತು, ಆಗ ನೀವು ಒಪ್ಪಂದ ಮಾಡ್ಕೊಂಡಿದ್ದು ಅದೇ ಹಣನ ಕೊಡ್ಬೇಕಾ ಹೇಗೆ? ಉಪಚಾರ ಇದ್ರೆ ಕೊಡ್ಬೇಕು. ಒಂದು 1,000 ರೂಪಾಯಿ ಮೂಟೆಗೆ ಬಂದ್ರು ನಾವು ಅವರಿಗೆ ಕೊಡುವಷ್ಟು ದುಡ್ಡು ಕೊಡ್ಲೇಬೇಕು. ಜಾಸ್ತಿ ಬಂದ್ರೆ ನಮ್ಗೆ ಲಾಭ, ಕಡಿಮೆ ಆದ್ರೆ ನಮ್ಗೆ ತೊಂದರೆ ಆಗ್ತದೆ. ಬರಲಿಲ್ಲ ಈ ವರ್ಷ, ಇಳುವರಿ ಚೆನ್ನಾಗಿತ್ತು, ರೇಟು ಇದೆ, ನಮ್ಗೆ ಚೆನ್ನಾಗಿ ಹೋಗಿದೆ. ಆದ್ರೆ ಶುರು ವರ್ಷದಲ್ಲಿ ಕೈಯಿಂದ ಸುಮಾರು ಹೋಯ್ತು, ಬರೀ 30 ಚೀಲ ಕಾಪಿಗೆ ಅದರಲ್ಲಿ ಮೇಂಟೈನ್ ಮಾಡಕ್ ಆಗಿಲ್ಲ. ಈಗ ಅದ ಸ್ವಲ್ಪ ಅದ ಕವರ್ ಆಯ್ತು. 5 ವರ್ಷದ ತನಕ ಒಪ್ಪಂದ ಮಾಡ್ಕೊಂಡಿದ್ರೆ ಮತ್ತೆ ಮುಂದುವರ್ಸ್ಬೇಕು ಅಥವಾ ಸಾಕು ಅಂತ ಅನ್ಕೊಂಡು ಆಲೋಚನೆ ನೋಡ್ಬೇಕು. ಇನ್ನ ಅವ್ರಿಗೆ ಬಿಟ್ಟಿದ್ದು, ಅವ್ರು ಕೊಟ್ಟರೆ ನೋಡೋಣ, ಇನ್ನೊಂದ್ 2 ವರ್ಷ ಮಾಡೋಣ ಅಂತ ಹೇಳ್ಕೊಂಡು ಇದ್ದಿ. ಒಂದು ಒಳ್ಳೆ ಅನುಭವವನ್ನ ಕಲಿಸುತ್ತೆ. ನಿಮ್ ತೋಟದಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ ಕಾಫಿದು? ಎವರೇಜ್ ಒಂದು 30-35 ಬ್ಯಾಗ್ ಸಿಗ್ತದೆ ಎಕರೆಗೆ. ಮೊದ್ಲಿಂದ ನಿಮ್ ತಂದೆಯವ್ರು ಮಾಡಿದ್ದ ಅಥವಾ ನೀವು ಕಡೆ ವಹಿಸಿಕೊಂಡಿದ್ದ ಹೇಗೆ? ತಂದೆಯವ್ರ ಕಾಲದಲ್ಲಿ ಸ್ವಲ್ಪ ಮಾಡಿದ್ರು, ಕೂಡಿಕೊಂಡು ನಾವು ಎಲ್ಲ ಅಂದ್ರೆ ಈ ಜಾಯಿಂಟ್ ಫ್ಯಾಮಿಲಿ ಮಾಡಿರೋದು ತೋಟ. ಅಡಿಕೆ ನಿಮ್ ತಂದೆಯವ್ರು ಹಾಕಿದ್ದ ಹೇಗೆ? ತಂದೆಯವರಲ್ಲ, ನಾನು ಇದು ಬಿಟ್ಟ ಮೇಲೆ ಹಾಕಿರೋದು. ಅಂದ್ರೆ ತಂದೆ ಎಲ್ಲರೂ ಸೇರ್ಕೊಂಡೆ, ಅದೇ ನಮ್ ಜೊತೆ ಜಾಯಿಂಟ್ ಫ್ಯಾಮಿಲಿ ತರನೇ ಮಾಡಿದ್ದೆ. ಸಾಲೆ ಬಿಟ್ಟ ನಂತರ ಮಾಡಿದ್ದು. ಮದಿನಾಡು, ಹೆರವನಾಡು, ಆರಂಬೂರು ಮತ್ತಿನ್ನು ಇಲ್ಲೆಲ್ಲ ನೋಡೋದಾದ್ರೆ ಅಡಿಕೆ ಅಲ್ಪ ಸ್ವಲ್ಪ ಬೆಳೆದಿದ್ದಾರಲ್ವಾ? ಎಲ್ಲರ ಹತ್ರ ಸ್ವಲ್ಪ ಇದೆ. ಈ ಬೋರ್ಡ ಮಿಕ್ಸರ್ ಹೊಡೆದ ನಂತರ ಈಗ ನಮಗೆ ಸ್ವಲ್ಪ ಎಲ್ಲ ಇಳುವರಿ ಸಿಗ್ತದೆ. ಮೊದಲೆಲ್ಲ ಏನು ಸಿಗ್ತಿಲ್ಲ ನಮಗೆ, ಖರ್ಚಿಗೆ ಸಿಗ್ತಂತ ವರ್ಷನೂ ಇತ್ತು. ಇವಾಗ ಬೋರ್ಡ ಹೊಡಿಲಿಕ್ಕೆ ಶುರು ಆದ ಮೇಲೆ ಸ್ವಲ್ಪ ಇಳುವರಿ ಸಿಗ್ತದೆ. ಬೋರ್ಡ ದ್ರಾವಣವನ್ನ ಯಾವ ವರ್ಷದಿಂದ ಶುರು ಮಾಡ್ಕೊಂಡ್ರಿ ಹೊಡಿಯೋದು, ಹೇಗ್ ಗೊತ್ತಾಯ್ತು? ಇವಾಗ ಹೊಡಿತಾ ಇದ್ದೀವಿ 3-4 ವರ್ಷದಿಂದ. ಈಗ ಸೌತ್ ಕೇಂದ್ರದಲ್ಲಿ ಮತ್ತೆ ಕರ್ಕೆ ಆ ಸೈಡ್ ಇಂದೆಲ್ಲ ಅವ್ರನ್ನ ವಿಚಾರಿಸ್ಕೊಂಡು ಹೊಡಿತೀವಿ, ಮತ್ತೆ ರೇಡಿಯೋದಲ್ಲೆಲ್ಲ ಕೇಳ್ಕೊಂಡು ಹೊಡಿತಿದ್ದೀವಿ. ಈ ವರ್ಷ ಒಂದ್ ಬ್ಯಾರ್ಲಿಗೆ 3 ಕೆಜಿ ಮೈಲ್ ತುತ್ತು, 3-3.5 ಕೆಜಿ ಅಂದಾಜು ಸುಣ್ಣ ಹಾಕಿ ಹೊಡೆದಿದ್ರು. ಬೋರ್ಡ ದ್ರಾವಣವನ್ನ ಯಾವಾಗ್ಲಿಂದ ಹೊಡಿಲಿಕ್ಕೆ ಶುರು ಮಾಡಿದ್ರಿ? ಫಸ್ಟ್ ಜೂನ್ ಅಲ್ಲಿ ಒಂದು, ಜುಲೈ ಲಾಸ್ಟ್ ಆಗಸ್ಟ್ ಫಸ್ಟ್ ಅಲ್ಲಿ ಒಂದು, ಮತ್ತೆ ಇನ್ನೊಂದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಕ್ಟೋಬರ್ ಅಲ್ಲಿ ಒಂದು ಹೊಡೆದ್ರೆ 3 ಸರಿ ಹೊಡಿಬೇಕು, ಇಲ್ದಿದ್ರೆ ನಮ್ಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸಿಂಪರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಳುವರಿ ಎಷ್ಟು ಸಿಗ್ತಾ ಇತ್ತು, ಈಗ ಸಿಂಪರಣೆ ಮಾಡೋದ್ರಿಂದ ಬೋರ್ಡ ದ್ರಾವಣವನ್ನ ನೀವು ಹೊಡೆಯೋದ್ರಿಂದ ಇಳುವರಿ ಸುಧಾರಣೆ ಆಗಿರೋದು ಅಥವಾ ಹೆಚ್ಚು ಸಿಕ್ಕಿರೋದು? ತುಂಬಾ ಜಾಸ್ತಿ ಇದೆ. ಸ್ಪ್ರೇ ಮಾಡಕ್ಕೆ ಮುಂಚೆ ಏನು ಸಿಕ್ತಿತ್ತಿಲ್ಲ, ಖರ್ಚಿಗೆ ಸಹ ಸಿಕ್ತಿತ್ತಿಲ್ಲ. ಇವಾಗ ಅಂದ್ರೆ ಸಿಗ್ತಾ ಇದೆ. ಕಳೆದ ಸಾರಿ ಒಂದು 55 ಕ್ವಿಂಟಲ್ ಏನು ಸಿಕ್ತು, ಮೊದಲೊಂದು 70 ಕ್ವಿಂಟಲ್ ಸಿಕ್ಕಿತ್ತು. ಕಳೆದ ಸ್ಪ್ರೇಗೆ ಸ್ವಲ್ಪ ತೊಂದರೆ ಆದ್ರೆ ಉದುರಿ ಹೋಯಿತು, ಹಾಗಾಗಿ. ಬರೋ ವರ್ಷದಲ್ಲಿ ಎಷ್ಟು ಇಳುವರಿ ಸಿಗುವ ನಿರೀಕ್ಷೆ ಇದೆ? ಅದೇ ಒಂದು 50-60 ಕ್ವಿಂಟಲ್ ಎಲ್ಲ ಬರ್ಬೋದು ಅಂತ ನಿರೀಕ್ಷೆ ಇದೆ. ಹೋದ ವರ್ಷ ಆಚೆ ವರ್ಷ ಏನು ಬೆಲೆ ಸಿಕ್ತು ಅಡಿಕೆಗೆ? ಕಳೆದ ಸಾರಿ 43ಕ್ಕೆ ಕೊಟ್ಟಿದ್ವಿ, 52ಕ್ಕೆ ಕೊಟ್ಟಿದ್ವಿ, ಹಾಗೆ 2 ಸರಿ ಕೊಯ್ದು 2 ಸರಿ ಬೇರೆ ಬೇರೆ ರೇಟ್ ಅಲ್ಲಿ ಕೊಟ್ಟಿದ್ವಿ. ಮೊದಲನೇ ವರ್ಷ 43ಕ್ಕೆ ಕೊಟ್ಟಿದ್ವಿ ಎಲ್ಲ ಒಂದೇ. ಅಡಿಕೆ ಗಿಡಗಳನ್ನ ಹಾಕುವಾಗ ಏನು ಅಂತರವನ್ನು ಇಟ್ಕೊಂಡಿದ್ರಿ? 8 ಅಡಿ ಅಡಿಕೆ, ಮತ್ತೆ ಅದರ ಮಧ್ಯದಲ್ಲಿ ಕಾಫಿ, ಮಧ್ಯದಲ್ಲಿ ಸ್ವಲ್ಪ ಏಲಕ್ಕಿ ಹಾಕೊಂಡಿದ್ವಿ. ಅಡಿಕೆ ಹಾಕಿ 3 ವರ್ಷದಲ್ಲಿ ಏಲಕ್ಕಿ ಹಾಕಿದ್ವಿ, ಅದರಲ್ಲಿ ಸುಮಾರು ಒಂದು 100-115 ಕೆಜಿ ವರೆಗೆ ಏಲಕ್ಕಿ ಕೊಯ್ದಿದ್ವಿ. ಕೆಲವೊಬ್ರು 5 ಅಡಿ, 6 ಅಡಿ, 7 ಅಡಿ ಅಂತರವನ್ನು ಇಟ್ಕೊಂಡು ಅಡಿಕೆನ ನೆಡೋದಿದೆ. ನೀವು ಈಗ ಬೆಳೆದಿರೋದನ್ನ ಗಮನಿಸ್ಕೊಂಡ್ರೆ 8 ಅಡಿ ಸೂಕ್ತನೋ ಅಥವಾ ಇನ್ನೂ ಕಡಿಮೆ ಇಡಬಹುದಾ ಅಥವಾ ಇನ್ನೂ ಹೆಚ್ಚಿಗಿಟ್ರೆ ಒಳ್ಳೇದಂತ ಹೇಳ್ತೀರಾ ಹೇಗೆ? ಅದೇ 8 ಅಡಿಯಿಂದ ಮೇಲೆ ಇಟ್ಟರೆ ಒಳ್ಳೇದು. ಗಿಡ ಹತ್ರ ಇದ್ರೆ ಸ್ವಲ್ಪ ಕೊಳೆ ರೋಗ ಅದೆಲ್ಲ ಜಾಸ್ತಿ ಬರ್ತದೆ. 8-10 ಅಡಿ ಇಟ್ಟಿದ್ರು ಏನು ಪ್ರಾಬ್ಲಮ್ ಏನಿಲ್ಲ, ಅದ್ರ ಮಧ್ಯದಲ್ಲಿ ಬೇರೆ ಇಂಟರ್ ಏನಾದ್ರು ನಡ್ಬೋದು, ಕಾಫಿ ಏಲಕ್ಕಿ ಅದೆಲ್ಲ ಮಾಡ್ಬೋದು. ದೂರ ಇದ್ರೆ ಈ ಮೆಣಸಿಗೂ ಸ್ವಲ್ಪ ನಟ್ರು ಅದು ಸ್ವಲ್ಪ ಗ್ಯಾಪ್ ಅದು ಸಿಗ್ತದೆ. ನನ್ನ ಅಭಿಪ್ರಾಯ 8 ಅಡಿಯಿಂದ ಮೇಲೆ ನಟ್ರೆ ಒಳ್ಳೇದು. ನಿಜ, ಇಲ್ಲಾಂದ್ರೆ ಗೆಣ್ಣುಗಳು ಉದ್ದುದ್ದಾಗಿ ಬೆಳೀತವೆ, ಸುಮ್ಮನೆ ಗಿಡಗಳು ಅಥವಾ ಮರಗಳು ಇಷ್ಟೊಂದು ಇದಾವೆ ಅಂತ ಹೇಳ್ಕೊಳ್ಳೋದಷ್ಟೇ. ಇಳುವರಿಗೂ ಸಮಸ್ಯೆ ಆಗುತ್ತೆ, ಮತ್ತೆ ರೋಗನೂ ಹೆಚ್ಚಾಗ್ತದೆ. ಬೇರೆ ತೀರಾ ನೆರಳಾದ್ರೆ ಕಾಫಿನೂ ಬೆಳೆಯೋದು ಕಷ್ಟ. ಈಗ ಅಡಿಕೆಯಲ್ಲಿ ಕಾಫಿನೂ ಹಾಕೊಂಡಿರ್ಬೇಕು, ತಾವು ಕಾಳು ಮೆಣಸನ್ನು ಬೆಳೆಸಿರ್ಬೇಕಲ್ವಾ? ಹೌದು, ತುಂಬಾ ಇಳುವರಿ ಸಿಕ್ಕಲ್ಲ ಅದು, ಮಾತ್ರ ಒಂದು ಸ್ವಲ್ಪ ಸಿಗುತ್ತೆ, ಅದರ ಮೇಂಟೆನ್ಸಿಗೆ ಅದರಲ್ಲಿ ಸಿಗುತ್ತೆ. ಈ ಅಡಿಕೆ ನಮಗೆ ಉಳ್ಕೊಳ್ತದೆ ಅಷ್ಟೇ. ನಿಜ, ಸುಮ್ಮನೆ ಹಳ ಬೆಳೆದು ನಾವು ಅದನ್ನ ಹತೋಟಿ ಮಾಡ್ಲಿಕ್ಕೆ ಕೆಲಸ ಮಾಡೋದಕ್ಕಿಂತ, ಕೆಲವೊಬ್ರು ಅರಶಿನ ಶುಂಠಿನ ಬೆಳೆಯೋದಿದೆ, ನೀವು ಕಾಫಿಯನ್ನ ಹಾಕೊಂಡಿದ್ರಿ, ಕಾಫಿ ಯಾವುದು? ರೋಬಸ್ಟನೆ. ರೋಬಸ್ಟ ಕೆಲವೊಬ್ರು ಹಾಕೋದಿದೆ, ಅರಬಿಕವನ್ನು ಬೆಳೆಯೋದಿದೆ, ನೀವು ಅರಬಿಕವನ್ನು ಹಾಕಿ ನೋಡಿದಿರಾ ಅಥವಾ ಹೇಗೆ? ಇಲ್ಲ, ಅರಬಿಕ ಹಾಕಿಲ್ಲ, ರೋಬಸ್ಟನೆ ಹಾಕಿರೋದು ಮೊದಲು, ಅದು ಕಾಂಜೆನ್ಸ್ ಅಂತೇಳಿ ಹಾಕಿರೋದು. ಅಡಿಕೆಗೂ ಕಾಳು ಮೆಣಸನ್ನ ಹಬ್ಸಿರೋರು ಇದಾರೆ ನೀವು? ನಾವು ಹಾಕಿದೀವಿ, ಅಂದ್ರೆ ಈ ಕಾಡು ಮರದಲ್ಲಿ ಬಂದಷ್ಟು ಅದು ಹಬ್ಬದು ಸ್ವಲ್ಪ ಕಡಿಮೆ. ನೀವೆಲ್ಲ ಹಸಿ ಅಡಿಕೆನ ಕೊಟ್ಬಿಡ್ತೀರಲ್ವ? ಹಸಿ ಅಡಿಕೆನೆ ಕೊಡೋದು. ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗ್ತಾರೆ, ನಾನು ಒಣಗಿಸ್ಬೇಕು ಬೇಯಿಸ್ಬೇಕು ಅನ್ನೋ ಒಂದು ಕೆಲಸನೂ ಬೇಕಾಗ್ಲಿಕ್ಕಿಲ್ಲ. ಕೆಲವೊಬ್ರು ಒಣಗಿಸಿ ಬೇಯಿಸಿ ಮಾರಾಟ ಮಾಡಿ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಆ ನಿಟ್ಟಿನಲ್ಲೂ ನಿಮ್ಮ ಗಮನಕ್ಕೂ ವಿಚಾರಗಳು ಬಂದಿರಬೇಕು. ಬಂದಿದೆ, ಅಂದ್ರೆ ನಮ್ಗೆ ಅಷ್ಟು ಇಳುವರಿ ಇಲ್ಲ ಅಲ್ಲ, ತುಂಬಾ ಇದ್ರೆ 100, 200, 500 ಕ್ವಿಂಟಲ್ ಇದ್ರೆ ಮಾಡ್ಬೋದು. ಇದು ಅಷ್ಟೆಲ್ಲ ಆಗೋದಿಲ್ಲ, ಮತ್ತೆ 500 ಕ್ವಿಂಟಲ್ ಮೇಲೆ ಎಲ್ಲ ಆದ್ರೆ ಮಾಡ್ಬೋದು, ನಾವೇ ಮಾಡಿ ಸಂಸ್ಕರಣೆ ಮಾಡ್ಬೋದು. ಹಿಂದೆ ಅಡಿಕೆ ಬೆಳೆಯೋ ಜಾಗದಲ್ಲಿ ಏನು ಬೆಳೀತಾ ಇದ್ರಿ? ಭತ್ತ. ಭತ್ತ ಬೆಳೆಯೋದು ಅಂದ್ರೆ ಅದು ಸ್ವಲ್ಪ ಎತ್ತರ ಗದ್ದೆ, ಅದರಲ್ಲಿ ಇಳುವರಿ ಅಷ್ಟು ಸಿಗ್ತಿಲ್ಲ. ಅದೇ ಬೇಡ, ಖರ್ಚಿಗಿರೋದು ಬೇರೆ ಗದ್ದೆ ಇದೆ ಅಲ್ಲ, ಅದಕ್ಕೆ ಸಾಕು ಅಂತ ಹೇಳ್ಬಿಟ್ಟು. ಹಾಗೆ ಅಡಿಕೆಗೂ ಭತ್ತಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಪ್ರಸ್ತುತ ಧಾರಣೆಯಲ್ಲಿ ಭತ್ತ ಏನೇನು ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಹಾಗಾಗಿ ಎಷ್ಟೋ ಜನ ಅಡಿಕೆ ಹಾಕ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಸುಮಾರು ಕಡೆಗೆ ಅಡಿಕೆ ಸಸಿಗಳನ್ನು ಹಾಕೊಂಡಿದ್ದಾರೆ. ನೀವು ಭತ್ತದ ಗದ್ದೆನೂ ಉಳಿಸ್ಕೊಂಡಿದ್ರಿ, ಮತ್ತೆ ಬೇರೆಯವ್ರದ್ದು ಒಂದ್ ಎಕರೆ ತೆಗೆದುಕೊಂಡು ಅಲ್ಲಿನೂ ಭತ್ತವನ್ನ ಬೆಳೀತದ್ರಿ, ಏನು ನಿಮ್ಮ ಆಸಕ್ತಿ? ಮನೆ ಹತ್ರ ಇದ್ದಾರಂದ್ರ ನಾವೇನು ತೊಂದರೆ ಇಲ್ಲ, ನಮ್ದೇ ಟಿಲ್ಲರ್ ಎಲ್ಲ ಇದೆ ಅಲ್ಲ, ನಾವೇ ಉತ್ಕೊಂಡು ನಾಟಿ ಮಾಡಿಕೊಂಡು ಎಲ್ಲ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮಲ್ಲೆಲ್ಲ ನಾಟಿ ಕೆಲಸ ಮತ್ತೆ ಬೆಳೆ ಕೆಲಸ ಎಲ್ಲ ಮುಯ್ಯಾಳು ಇಲ್ಲೇ ಮಾಡ್ಕೊಳ್ಳೋದು, ಸಂಬಳ ಎಲ್ಲ ಕೊಡೋದಿಲ್ಲ, ಹಾಗೆ ಮೇಂಟೈನ್ ಆಗುತ್ತದೆ. ಹೋದ ವರ್ಷನೇ ಎಷ್ಟೋ ಜನ ಭತ್ತ ಬೆಳೆಯೋದು ಕೈ ಬಿಟ್ಟಿದ್ದಾರೆ, ಅಡಿಕೆನ ಹಾಕೊಂಡಿದ್ದಾರೆ, ನಿಮಗೆ ಆ ಒಂದು ಆಲೋಚನೆ ಬರಲಿಲ್ವಾ ಒಳ್ಳೆ ದುಡ್ಡು ಮಾಡ್ಬೇಕು ಇನ್ನು ಗದ್ದೆಯಲ್ಲಿ ಅಡಿಕೆ ಹಾಕ್ಬೇಕನ್ನೋ ಒಂದು ಆಲೋಚನೆ ಹೊಳಿಲಿಲ್ವಾ? ಇಲ್ಲ ಸರ್, ಅಂದ್ರೆ ನಾವು ಇರೋಲ್ಲವರೆಗೆ ನಾವು ಬೆಳೆಸೇ ತಿನ್ನುವಂತೇಳಿ ಒಂದು ಆಲೋಚನೆ, ಅದರಿಂದಾಗಿ ಆತರ ಆಲೋಚನೆ ಇಲ್ಲ. ಬರೋ ವರ್ಷದಲ್ಲಿನು ಅಲ್ಲಿ ಅಡಿಕೆ ಹಾಕುವ ಆಲೋಚನೆ ಇಲ್ಲ? ಇಲ್ಲ ಸರ್, ನಾವು ಇರೋಲ್ಲವರೆಗೆ ಹಾಕಲ್ಲ ಸರ್. ನೋಡಿ, ಆ ಪ್ರೀತಿಯ ನಿರ್ಧಾರ ಮತ್ತು ಒಂದು ಆಲೋಚನೆ ಮೆಚ್ಚತಕ್ಕಂಥದ್ದು. ಕೆಲವೊಬ್ರು ಕೈಯಿಂದ ದುಡ್ಡು ಕಳ್ಕೊಂಡ್ರು ಚಿಂತಿಲ್ಲ, ಈ ತರ ಬೆಳೆ ಮಾಡಬಾರದು ಅಥವಾ ಈ ತರ ಬೆಳೆ ಮಾಡ್ಬೇಕನ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ತಂಬಾಕು ಬೆಳೆಯುವ ಕೆಲವಾರು ಪ್ರದೇಶಗಳಲ್ಲಿ ಸ್ವಲ್ಪ ವರ್ಷಗಳ ಕಾಲ ತಂಬಾಕು ಬೆಳೆದು ಆಮೇಲೆ ಇದ್ರ ಸಹವಾಸವೇ ಬೇಡ ಅಂತ ಅನ್ಕೊಂಡು ಬಿಟ್ಟಿರೋರು ಇದ್ದಾರೆ, ಕೆಲವೊಬ್ರು ಮಾಡ್ಲಿಕ್ಕೆ ಹೋಗಿಲ್ಲ. ಅಡಿಕೆನ ಹಾಕೊಂಡಿದ್ರಿ, ಚೆನ್ನಾಗಿ ನಿಮಗೆ ಅದು ಸ್ಪಂದಿಸ್ತಾ ಇದೆ, ಬೋಡೋ ದ್ರಾವಣ ಸಿಂಪರಣೆ ಮಾಡಿದ್ರಿಂದ ನಿಮಗೆ ಈಗ ಇಳುವರಿ 3 ವರ್ಷಗಳಿಂದ ಚೆನ್ನಾಗಿ ಲಭಿಸ್ತಾ ಇದೆ, ತುಂಬಾ ಏನು ಖರ್ಚು ಬರೋದಿಲ್ಲ. ಮರಗಾಫಿ ಮಾಡಬೇಕು, ಗಿಡಗಾಫಿ ಮಾಡಬೇಕು ಅಥವಾ ಮರಕಸಿ ಮಾಡಬೇಕು, ಗಿಡ ಕಪಾತ್ ಮಾಡ್ಬೇಕನ್ನೋ ಒಂದು ಆಲೋಚನೆ ಇಲ್ಲಿ ಇಲ್ಲೇ ಇಲ್ಲ. ಕಾಫಿ ತೋಟದಲ್ಲಾದ್ರೆ ಬೇರೆ ಬೇರೆ ಮರಗಳನ್ನ ಮರಕಪಾತ್ ಮಾಡಬೇಕು ಅಥವಾ ರಂಬೆ ಕೊಂಬೆಗಳನ್ನ ಕಡಿಬೇಕನ್ನೋ ಒಂದು ಕೆಲಸಗಳು ಬಂದೇ ಬರ್ತವೆ. ಇಲ್ಲಿ ಅಡಿಕೆಯಲ್ಲಿ ಬಹಳ ಮುಖ್ಯವಾಗಿ ಏನು ಕೆಲಸಗಳನ್ನ ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಿ? ಅಡಿಕೆಯಲ್ಲಿ ಏನು ಕೆಲಸ ಇಲ್ಲ ನನ್ನ ಪ್ರಕಾರ, ನೀರು ಬಸಿ ಕಾಲುವೆ ಚೆನ್ನಾಗಿರ್ಬೇಕು. ಬಸಿ ಕಾಲುವೆ ಒಂದು ಚೆನ್ನಾಗಿದ್ರೆ ಸ್ವಲ್ಪ ಗೊಬ್ಬರ ಹಾಕೊಂಡ್ರೆ ಅದು ಅಡಿಕೆಯಲ್ಲಿ ಇರುವಷ್ಟು ಲಾಭ ಬೇರೆ ಯಾವ್ದಲ್ಲಿ ಬರೋದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ನಿಜ, ನೀರು ನಿಂತ್ಕೊಂಡ್ರೆ ಸಮಸ್ಯೆನೆ. ಮಳೆ ಹೆಚ್ಚೆಚ್ಚು ಬರುವ ದಿನಗಳಲ್ಲಿ ನೀರು ಹೊರಗಡೆ ಹೋಗ್ಬೇಕು, ಇಲ್ಲದೆ ಹೋದ್ರೆ ಇಳುವರಿನೂ ಅಷ್ಟೇ ಕಷ್ಟ ಆಗ್ಬಿಡುತ್ತಲ್ವಾ? ಹೌದು, ಬಸಿ ಕಾಲುವೆ ಚೆನ್ನಾಗಿರ್ಬೇಕು ಅಡಿಕೆಗೆ. ಒಂದು ಬಸಿ ಕಾಲುವೆ ಚೆನ್ನಾಗಿದ್ರೆ ಕೊಳೆ ರೋಗನು ಕಡಿಮೆ ಬರ್ತದೆ, ಬೋಡೋನು ತುಂಬಾ ಬೇಕಾಗಿಲ್ಲ, 2 ಸಲ ಹೊಡೆದ್ರೆಲ್ಲ ನಡೀತದೆ ಬಸಿ ಕಾಲುವೆ ಚೆನ್ನಾಗಿದ್ರೆ. ಹೇಗೆ, ಸಾಲ್ ಬಿಟ್ ಸಾಲು ಬಸಿ ಕಾಲುವೆ ಕೊಟ್ಟಿದ್ದೀರಾ ಅಥವಾ ಪ್ರತಿ ಸಾಲಿನ ಮಧ್ಯದಲ್ಲಿನೂ ಕೊಟ್ಕೊಂಡು ಹೋಗಿದ್ದೀರಾ? ಪ್ರತಿ ಸಾಲಲ್ಲಿ ಬಸಿ ಕಾಲುವೆ ಕೊಟ್ಟಿದ್ದು, ಇವಾಗ ಒಂದರನ್ನ ಮುಚ್ಚಿ ಅದಕ್ಕೆ ಈಗ ಏಲಕ್ಕಿ ಹಾಕಿದ್ದೀನಿ ಕಳೆದ ವರ್ಷ, ಅದು ಏಲಕ್ಕಿ ಚೆನ್ನಾಗಿ ಬರ್ತಾ ಇದೆ ಇವಾಗ. ತನು ಜಾಗವನ್ನ ಏಲಕ್ಕಿ ಇಷ್ಟಪಡುತ್ತಂತ ಅನ್ಕೊಂಡು ಆಲೋಚನೆ ಬಂತೇನೋ, ನೀವು ಏಲಕ್ಕಿ ಹಾಕ್ಬೇಕು ಅಡಿಕೆ ತೋಟದಲ್ಲಿ ಅಂತ ಅನ್ಕೊಂಡಲ್ವಾ? ಮೊದಲು ಏಲಕ್ಕಿ ಹಾಕಿ ನಮಗೆ ಇಳುವರಿ ಚೆನ್ನಾಗಿ ಬಂದಿತ್ತಲ್ಲ, ಬರಲಿ ನೋಡೋಣ ಅಂತೇಳಿ ಈಗ ಹಾಕಿದೀವಿ. ಎಂತ ಏಲಕ್ಕಿಯನ್ನ ಹಾಕಿದಿರಿ? ಲೋಕಲ್ ತಳಿ ಒಂದು 10 ಗಿಡ ಇವಾಗ ನೆಲ್ಲೆಣ್ಣೆ ಗೋಡ ಹಾಕಿದೀವಿ, ಅದು ನೋಡೋಣ ಬಂದ್ರಿಂದ ಅದನ್ನೇ ಎಲ್ಲ ಫುಲ್ ಪ್ಲಾಂಟ್ ಮಾಡೋಣ ಅಂತ ಹೇಳ್ಕೊಂಡು ಇದ್ದೀವಿ. ಕಾಫಿ ತೋಟಕ್ಕೂ ಅಡಿಕೆ ತೋಟಕ್ಕೂ ಭತ್ತದ ಗದ್ದೆಗೂ ಸಗಣಿ ಗೊಬ್ಬರವನ್ನು ಕೊಡ್ತೀರಾ ಹೇಗೆ? ಗದ್ದೆಗೆ ಸ್ವಲ್ಪ ಕಡಿಮೆ ಮಾಡಿದ್ವಿ, ಹಾಕ್ತಿವಿ ಸ್ವಸ್ವಲ್ಪ. ತೋಟಕ್ಕೆ ಸ್ವಲ್ಪ 2 ವರ್ಷದಿಂದ ಹಾಕ್ತಾ ಇದ್ದೀವಿ, ಅದು ತುಂಬಾ ಇದು ಕಾಣ್ತಿದೆ, ಸಗಣಿ ಗೊಬ್ಬರನ್ನೇ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಇವಾಗ 2 ವರ್ಷದ ಹಿಂದೆ ಒಂದು ತೋಟಕ್ಕೆ ಹಾಕಿದ್ರಲ್ಲಿ ಸ್ವಲ್ಪ ಅರ್ಶನ ಬರ್ದಿತ್ತು, ಇವಾಗ ಅದು ಹಾಕಿದ ಮೇಲೆ ತುಂಬಾ ಹಸಿರು ಆಗ್ಬಿಟ್ಟಿದೆ ಗಿಡ. ಸಗಣಿ ಗೊಬ್ಬರ ಹಾಕಿ ಅಗತ್ಯ ಕೊಟ್ಟ ಮೇಲೆ ತುಂಬಾ ಹಸಿರು ಕಾಣ್ತದೆ, ಅದರಿಂದಾಗಿ ಇದು ಚೆನ್ನಾಗಿ ಸಗಣಿ ಗೊಬ್ಬರನೇ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಇವಾಗ ಕಳೆದ ವರ್ಷ ಮೈಸೂರಿಂದ ಒಂದು ಲೋಡ್ ಸಗಣಿ ಗೊಬ್ಬರ ತಂದು ಈ ಅಡಿಕೆ ತೋಟಕ್ಕೆಲ್ಲ ಹಾಕಿದ್ದೀನಿ. ಈಗ ಅದೀಗ ಏಲಕ್ಕಿಗೆ ಸಹ ಹಾಕಿದೆ, ಅದು ಏಲಕ್ಕಿಗೆ ಸಗಣಿ ಗೊಬ್ಬರ ಹಾಕಿದಾಗ ಏಲಕ್ಕಿ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಕದ ಗಿಡ ಅದರ ಅರ್ಧದಷ್ಟಲ್ಲಿ ಇದೆ, ಅದರ ಬೆಳವಣಿಗೆ ಅರ್ಧ ಜಾಸ್ತಿ ಇದೆ. ಹಸಿ ಸಗಣಿ ಗೊಬ್ಬರ ಆಗೋದಿಲ್ಲ, ಈ ವರ್ಷದ ಗೊಬ್ಬರನ ಬರುವ ವರ್ಷ ಹಾಕ್ಬೇಕು, 1 ವರ್ಷ ಬಿಟ್ಟು ಅವಾಗ ಚೆನ್ನಾಗಿ ಬರ್ತದೆ. ಏಲಕ್ಕಿಗೆ ಅಡಿಕೆಗೆ ಎಲ್ಲ ಹಾಗೆ ಹಾಕ್ಬೇಕು ಅಂತ ನನ್ನ ಅಭಿಪ್ರಾಯ. ಸಗಣಿ ಗೊಬ್ಬರದ ಮಹತ್ವವನ್ನ ನೀವು ಕಂಡಿದ್ರಿ, ಹಾಗಾಗಿ ಅದನ್ನ ಹಾಕ್ಲೇಬೇಕನ್ನೋ ಒಂದು ಆಲೋಚನೆಯಲ್ಲಿ ಇದ್ರಿ, ತಪ್ಪೇನಿಲ್ಲ. ಹಸು ಹಂದಿ ಇದನ್ನೆಲ್ಲ ಸಾಕೊಂಡು ಹಸುಗಳ ಸಗಣಿಯನ್ನು ಹಂದಿಯ ವ್ಯರ್ಥ ಪದಾರ್ಥವನ್ನು ಎರಡನ್ನೂ ಸೇರಿಸ್ತೀರಾ ಅಥವಾ ಪ್ರತ್ಯೇಕವಾಗಿ ಬೆಳೆಗಳಿಗೆ ಕೊಡ್ತೀರಾ ಹೇಗೆ? ಅದನ್ನ ಎಲ್ಲ ಜೊತೆಲಿ ಹಾಕ್ತಿವಿ, ಹಂದಿಯ ಗೊಬ್ಬರನು ಮತ್ತೆ ಸಗಣಿ ಗೊಬ್ಬರ. ಹಂದಿ ಗೊಬ್ಬರ ಅಂದ್ರೆ ಗದ್ದೆಗಳ ಜಾಸ್ತಿ ಹಾಕಿದ್ರೆ ಅದು ಸುಟ್ಟು ಹೋಗ್ಬಿಡ್ತದೆ. ಭತ್ತದ ಗದ್ದೆಯಲ್ಲಿ ಸಗಣಿ ಗೊಬ್ಬರವನ್ನು ಹಾಕಿ ಕೆಲಸಗಳನ್ನ ಮಾಡಬೇಕು, ಹಸಿರಲ್ಲೇ ಗೊಬ್ಬರಗಳನ್ನು ಬೆಳ್ಕೊಳ್ಳದಿದೆ, ನೀವು ಹೇಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಗದ್ದೆಗೆ ಏನ್ ಪದಾರ್ಥಗಳನ್ನ ಹಾಕ್ತಿರಿ? ಗದ್ದೆಗೆ ಅಂದ್ರೆ ಸಗಣಿ ಗೊಬ್ಬರನ್ನೇ ಹಾಕೋದು, ಮತ್ತೆ ಏನಿಲ್ಲ, ಹಸಿರೆಲೆ ಗೊಬ್ಬರ ಎಲ್ಲ ಹಾಕೋದಿಲ್ಲ. ದನದ ಕೊಟ್ಟಿಗೆ ಮತ್ತೆ ಇದು ಗೊಬ್ಬರ ಗುಂಡಿಗೆಲ್ಲ ಸ್ವಲ್ಪ ಸೊಪ್ಪೆಲ್ಲ ಹಾಕಿರ್ತೀವಿ, ಹಸಿರೆಲೆ ಸಿಕ್ಕಿದ ವೇಸ್ಟ್ನೆಲ್ಲ ತಗೊಂಡು ಹಾಕಿ ಅದರಲ್ಲಿ ಇದಾಕೋದೆ, ಅದೆಲ್ಲ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ. ಯಾವ ತಳಿಯನ್ನ ಬಿತ್ತನೆ ಮಾಡ್ಕೊಂತ ಬೆಳ್ಕೊಂತ ಬಂದಿದ್ರಿ? ನಾವು ಮೊದಲು BKB ಹಾಕ್ತಾ ಇದ್ದೀವಿ, ಇವಾಗ ರಾಜಮುಡಿ ಮತ್ತೆ ತುಂಗ ಹಾಕ್ತಾ ಇದ್ದೀವಿ. ಯಾವ ಉದ್ದೇಶಕ್ಕೆ ತುಂಗವನ್ನ ಬೆಳೀತಿದ್ರಿ, ಯಾವ್ದಕ್ಕಾಗಿ ರಾಜಮುಡಿಯನ್ನ ಸಾಗುವಳಿ ಮಾಡ್ತಿದ್ರಿ? ರಾಜಮುಡಿ ಅಂದ್ರೆ ನಮ್ಮ ಉಪಯೋಗಕ್ಕೆ ರಾಜಮುಡಿ ಉಪಯೋಗಿಸ್ತೀವಿ. ತುಂಗಾ ಮತ್ತೆ ಈಗ ಹಂದಿ ಮತ್ತೆ ದನ ಮಡ್ಡಿಗೋಸ್ಕರ ಉಪಯೋಗಿಸ್ತೀವಿ. ಮಾರಾಟ ಮಾಡ್ತೀರಾ? ಇಲ್ಲ, ಭತ್ತ ಮಾರಾಟ ಮಾಡೋದಿಲ್ಲ. ಹಸುವಿಗೆ ಮತ್ತು ಹಂದಿಗೆ ಕೊಡ್ಲಿಕ್ಕೆ ಸಾಕಾಗತ್ತೆ, ಮತ್ತೆ ರಾಜಮುಡಿ ನಿಮ್ಗೆ ಎಷ್ಟು ಬೇಕಷ್ಟು ಬೆಳ್ಕೊಂತೀರಿ, ಮತ್ತೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಆತ್ಮೀಯರಿಗೆ ಅಥವಾ ಬಂಧುಗಳಿಗೆ ಕಾಣಿಕೆಯಾಗಿ ಕೊಡ್ಬೋದಲ್ವಾ? ಯಾರಾದ್ರೂ ಕೇಳಿದ್ರೆ ಅದೆಲ್ಲ ಕೊಡ್ತೀವಿ. ಭತ್ತದ ಹುಲ್ಲು ದನಕರುಗಳಿಗೂ ಮತ್ತೆ ಇನ್ನಾವುದಕ್ಕೆ ಉಪಯೋಗ ಆಗ್ತದೆ? ಹುಲ್ಲನ್ನು ಸ್ವಲ್ಪ ಮಾರಾಟ ಮಾಡ್ತೀವಿ, ಅಂದ್ರೆ ದನ ಎರಡೇ ಇರೋದ್ರಿಂದಾಗಿ ನಮ್ಗೆ ಅಷ್ಟು ಉಪಯೋಗ ಬೇಡ. ಹುಲ್ಲನ್ನು ಸ್ವಲ್ಪ ಮಾರಾಟ ಮಾಡ್ತೀವಿ. ತುಂಗ ಮತ್ತು ರಾಜಮುಡಿಯನ್ನ ಎಷ್ಟು ವರ್ಷಗಳಿಂದ ಬೆಳ್ಕೊಂತ ಬಂದಿದ್ರಿ? ತುಂಗ ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. ರಾಜಮುಡಿ ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೊದಲು BKB ಮಾಡ್ತಿದ್ವಿ, ಆಮೇಲೆ ಸ್ವಲ್ಪ ಇದು ಗೌರಿ ಸಣ್ಣ ಅಂತೇಳಿ ಒಂದು 2 ವರ್ಷ ಮಾಡಿದ್ವು, ಅದೆಲ್ಲ ಅಷ್ಟು ಇದಾಗಿಲ್ಲ. ಈಗ ರಾಜಮುಡಿ ಮಾಡ್ತಾ ಇದ್ವಿ. BKB ತುಂಬಾ ಎತ್ತರ ಬಂದು ಬಿದ್ದೋಗಿ ಇಳುವರಿ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ ಕುಯ್ಯಲಿಕ್ಕೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ. ಅದಕ್ಕೋಸ್ಕರ BKB ಬಿಟ್ಟಿರೋದು, ಇಲ್ಲದಿದ್ರೆ ಊಟಕ್ಕೆ BKB ಒಳ್ಳೆ ಅಕ್ಕಿ. ಭತ್ತವನ್ನ ತಪ್ಪದೆ ಬೆಳ್ಕೊಂತ ಬಂದಿದ್ರಿ, ಹಸುಗಳಿಗೆ ಹಂದಿಗಳಿಗೆ ಪೂರೈಕೆ ಮಾಡ್ತಾ ಅಲ್ಲಿನೂ ಪ್ರಯೋಜನ ಕಂಡಿದ್ರಿ. ಮತ್ತೆ ಪಶು ಆಹಾರವನ್ನ ಮಾರ್ಕೆಟ್ ನಿಂದ ತರೋದಿಲ್ವಾ, ಅಥವಾ ಹೇಗೆ ನಿಭಾಯಿಸ್ತೀರಿ ಹಾಲಿಂಡುವ ಹಸು ಮತ್ತು ಹಂದಿಗೆ? ಫೀಡ್ ಯಾವ್ದು ತರೋದಿಲ್ಲ, ನಮಗೆ ಉಪಯೋಗಿಸಿದ ಅಕ್ಕಿಲೂ ತಗೊಂಡು ಸಿಗ್ತದೆ. ಮತ್ತೆ ತುಂಗಾ ಭತ್ತನ ನಾವು ಹಲ್ಲರ್ ಮಿಲ್ ಗೆ ತಗೊಂಡೋದ್ರೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಅದು ಉಡಿಯಾಗಿ ಬರ್ತದೆ, ಎಲ್ಲ ಸಿಗ್ತದೆ ನಮಗೆ. ಬರೀ ಭತ್ತವನ್ನ ನುಚ್ಚು ಮಾಡಿಕೊಂಡು ಬೇಯಿಸಿ ಹಸುಗಳಿಗೆ ಹಂದಿಗಳಿಗೆ ಕೊಡ್ತೀರಿ ಅಲ್ವಾ? ಹೌದು. ಯಾವ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತೀರಿ? ದನಕ್ಕೆ ಒಂದು ದಿವಸಕ್ಕೆ 1.5-2 KG ಅಷ್ಟು ಕೊಡ್ತೀವಿ. ಒಂದು ಹಂದಿಗೆ 1.5-3 KG ಬೇಕು ದಿನಕ್ಕೆ. ದಿನಕ್ಕೆ ಬೇಯಿಸಿ ಕೊಡ್ತೀರಾ? ಬೇಯಿಸಿ ಕೊಡೋದು. ಅದಕ್ಕೇನಾದ್ರೂ ಲವಣಾಂಶಗಳು ಉಪ್ಪು ಅಥವಾ ಇನ್ನೊಂದೇನಾದ್ರೂ ಪದಾರ್ಥ ಸೇರಿಸ್ತೀರಾ ಹಸುವಿಗಾಗ್ಲಿ ಹಂದಿಗಾಗ್ಲಿ? ಅಂದ್ರೆ ಉಪ್ಪು ಹಾಕ್ತೀವಿ ಸ್ವಲ್ಪ, ಮತ್ತೆ ಹಂದಿಗೆ ಸ್ವಲ್ಪ ಅದೇ ಮೀನಿನ ವೇಸ್ಟ್ ಪುಡಿ ಸಿಗ್ತದೆ, ಅದನ್ನ ಸ್ವಲ್ಪ ಕೊಡ್ತೇವೆ. ಗಂಡ ಹೆಂಡತಿ ಪ್ರತಿನಿತ್ಯ ಕೆಲಸ ಮಾಡೋದ್ರಿಂದ 4-6 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಉಳಿತಾಯ ಆದಂಗೆ ಆಗ್ತದೆ. ಜೊತೆಗೆ ಕೆಲಸಗಳು ನೀವು ಅನ್ಕೊಂಡಂಗೆ ಆಗ್ತಾ ಹೋಗ್ತವೆ. ಅಳುಕಾಳುಗಳನ್ನು ಉಪಯೋಗಿಸ್ಕೊಳ್ತೀರಾ, ಕಾರ್ಮಿಕರನ್ನು ಬಳಕೆ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀವಿ. ಕಾಫಿ ಸೀಸನ್ ಸ್ವಲ್ಪ ಜಾಸ್ತಿ ಆಳುಗಳಿಗೆ ಕುಯ್ಯಲಿಕ್ಕೆ, ಅದೇ ಮತ್ತೆ ಉಳಿದ ಕೆಲಸನೆಲ್ಲ ನಾವೇನಾದ್ರೂ ಮಾಡ್ಕೊಳ್ತೀವಿ. ಯಾರು ಒಬ್ಬ ಇಬ್ಬರೇ ಸಿಕ್ಕಿದ್ರೆ ಮಾಡ್ಕೊಳ್ತೀವಿ. ಸಗಣಿ ಗೊಬ್ಬರ ಹಾಕೋದು, ರಾಸಾಯನಿಕ ಗೊಬ್ಬರ ಕೊಡೋದು, ಬೋರ್ಡೋ ಸಿಂಪಡಣೆ ಮಾಡೋದು, ಇದಕ್ಕೆಲ್ಲ ನೀವಿಬ್ಬರೇ ಸಾಕಂತ ಹೇಳ್ತೀರಾ? ಇಲ್ಲ, ಅದಕ್ಕೆಲ್ಲ ಜನ ಬೇಕಾಗ್ತದೆ. ಸೀಸನ್ಗೆ ಬೇಕಾಗ ಕರ್ಕೊಳ್ಳೋದು ಒಬ್ಬೊಬ್ಬರನ್ನ. ನೀವಿಬ್ಬರು ಏನೇನು ಪ್ರಮುಖವಾದ ಕೆಲಸಗಳನ್ನು ನಿಭಾಯಿಸ್ಕೊಂತ ಹೋಗ್ತೀರಿ? ಕಚ್ಚಡ ತೋಟದಲ್ಲಿ ಅದಿದೆಲ್ಲ ಸ್ವಲ್ಪ ಸ್ವಲ್ಪ ಈ ದನಗಳಿಗೆ ಅದ ಮಾಡ್ಕೊಂಡು ಹಾಗೆ ಅಷ್ಟು ಇದು ಮಾಡ್ತೀವಿ. ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ್ರೆ ಇಬ್ರು 4 ಜನದ್ದು ಕೆಲಸ ಮಾಡಿದಷ್ಟು ಸಮ ಆಗ್ತದೆ, ಏನಂತೀರಿ? ಹೌದು, ನಾವು ಮಾಡಿದ ಕೆಲಸನೇ ಜಾಸ್ತಿ. ಈಗ ಇಬ್ರು ಮಾಡೋದು 3 ಜನರ ಕೆಲಸ ಮಾಡಬಹುದು, ಬೇರೆ ಕೂಲಿ ಕೊಟ್ಟರೆ 3 ಜನರ ಕೆಲಸ ನಾವು ಇಬ್ರು ಮಾಡಬಹುದು. ಅಡಿಕೆಗೆ ಒಳ್ಳೆ ಬೆಲೆ ಬಂದಿದೆ, ಈ ಬೆಲೆ ಮುಂದೆ ಎಲ್ಲವರೆಗೆ ಇರುತ್ತೆ ಅನ್ನಂತ ಗೊತ್ತಾಗ್ಲಿಕ್ಕಿಲ್ಲ. ಜನ ಏನಂತ ಮಾತಾಡ್ಕೊಳ್ತಿದ್ದಾರೆ ಅಡಿಕೆ ಬಗ್ಗೆ? ಸದ್ಯ ನಾವು ನೋಡಿದ ಮಟ್ಟಿಗೆ ಎಲ್ಲರೂ ಈ ವರ್ಷ ಅಂತೂ ತುಂಬಾ ಜನ ಅಡಿಕೆ ಗಿಡ ತಂದಿದ್ದಾರೆ, ಹಾಕ್ತಾ ಇದ್ದಾರೆ. ಅದಿನ್ನು ಏನು ಬೆಲೆ ಯಾವ ರೀತಿ ಮುಂದುವರಿತದೆ ಅಂತ ಹೇಳೋದು ಗೊತ್ತಿಲ್ಲ. ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ತುಂಬಾ ಅರಶಿನ ಕಾಯಿಲೆ ಬಂದು ಎಲ್ಲ ತೋಟ ಹೋಗಿದೆ ಅಂತ ಹೇಳ್ತಾರೆ. ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಕಾಫಿ ತೋಟಕ್ಕೆ ಅಡಿಕೆ ತೋಟಕ್ಕೆ ಸುಣ್ಣವನ್ನ ಕೊಡ್ತೀರಾ? ಸುಣ್ಣ ಹಾಕಿದೀವಿ, ಸುಮಾರು ವರ್ಷ ಆಯ್ತು, 4-5 ವರ್ಷ ಆಯ್ತು ಹಾಕದೆ. ನೋಡ್ಬೇಕು, ಇವ್ ಮಣ್ಣು ಟೆಸ್ಟ್ ಮಾಡಿ ಹಾಕೋಣ ಅಂತೇಳಿ ಇದ್ದೀವಿ. ಬೇಸಿಗೆ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಕ್ಸ್ಬೇಕು. ಸುಣ್ಣ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ನೋಡ್ಬೇಕು. ಭತ್ತದ ಗದ್ದೆಗೂ ಪೂರೈಕೆ ಮಾಡ್ತೀರಾ ಸುಣ್ಣವನ್ನ? ಇಲ್ಲ, ಸುಣ್ಣ ಗದ್ದೆಗೆ ಹಾಕಿಲ್ಲ. ಒಟ್ಟಾರೆ ಕೃಷಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ. ಶ್ರಮ ಇದ್ರೇನೆ ಸುಖ, ಶ್ರಮದಿಂದಲೇ ಆರೋಗ್ಯ, ಶ್ರಮದಿಂದಲೇ ಶ್ರೇಯಸ್ಸು. ಆದ್ರೆ ಎಲ್ಲರಿಗೂ ಬೇಸಾಯದ ಯೋಗ ಸಿಗೋದಿಲ್ಲ. ಎಷ್ಟೋ ಜನ ಏನೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ, ಆ ಮಣ್ಣಿನ ಕಾಯಕವನ್ನ ಮಾಡ್ಲಿಕ್ಕೆ ಅವಕಾಶಗಳೇ ಸಿಗೋದಿಲ್ಲ ಅನ್ನೋ ತರ ಮಾತಾಡೋದಿದೆ. ನೀವು ಸುಮಾರು 30 ವರ್ಷಗಳಿಂದ ಕೃಷಿಯಲ್ಲಿ ತೊಡಸ್ಕೊಂಡು ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಬಂದಿದ್ದೀರಿ ಅಲ್ವಾ? ಹೌದು, ಕೃಷಿಯಲ್ಲಿ ನಾವು ತುಂಬಾ ಬೆಳವಣಿಗೆ ಆಗಿದೆ. ಹೊಸ ಮನೆ ಮಾಡ್ಕೊಂಡ್ರಿ, ಮತ್ತಿನೇನಾದ್ರೂ ಆಸ್ತಿ ಮಾಡ್ಕೊಂಡ್ರ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ? ಆಸ್ತಿ ಏನು ಮಾಡಿಲ್ಲ, ನೆಮ್ಮದಿಯಲ್ಲಿದ್ದೀವಿ. ಒಂದು ಒಳ್ಳೆ ಮನೆ ಮಾಡ್ಕೊಳ್ಳೋದೆ ದೊಡ್ಡ ಆಸ್ತಿ, ಇನ್ನು ಮಕ್ಕಳನ್ನು ಹೊಸದು ಮತ್ತೊಂದು ಸಾಧನೆ. ಇನ್ನು ಉಳಿದಂತೆ ಅವಕಾಶ ಸಿಕ್ಕರೆ ಬೇರೆ ಜಮೀನು ತೋಟ ಖರೀದಿ ಮಾಡೋದು ಅಲ್ವಾ? ಹೌದು, ಈಗ ಸದ್ಯಕ್ಕೆ ಅಂತ ಯೋಚನೆ ಇಲ್ಲ, ಸದ್ಯಕ್ಕೆ ನೋಡೋಣ. ಈಗ ಮಕ್ಕಳದ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದಲ್ಲ. ತರಕಾರಿಗಳನ್ನು ಬೆಳ್ಕೊಂತ ಬಂದಿದ್ರಿ, ನಾವು ಸುಮಾರು 3 ವರ್ಷ ಹಿಂದೆ ಭೇಟಿ ಮಾಡಿದಾಗ ಹೇಳ್ತಾ ಇದ್ರಿ ತರಕಾರಿಗಳನ್ನು ಬೆಳ್ಕೊಂಡು ಮಾರಾಟನೂ ಮಾಡ್ಕೊಂಡು ಬರ್ತಾ ಇದ್ರಿ. ಹೋದ ವರ್ಷ ಈ ವರ್ಷದ ಪರಿಸ್ಥಿತಿ ಏನಾಯ್ತು? ಕಳೆದ ವರ್ಷ ನಾನು ತರಕಾರಿ ಮಾಡಿಲ್ಲ, ಈಗ ಸ್ವಲ್ಪ ಕಾಫಿ ಸೀಸನ್ ಸ್ವಲ್ಪ ತೊಂದರೆ ಆಯ್ತು, ಲೇಟ್ ಆಗೋಯ್ತು ಕಾಫಿ ಕುಯ್ದು ಎಲ್ಲ ಆಗೋತ್ತಿಗೆ, ಹಾಗಾಗಿ ತರಕಾರಿ ಮಾಡಲಿಲ್ಲ. ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಈಗ ಅಕ್ಟೋಬರ್ ಇಂದ ಮಾಡ್ಬೇಕು ಅಂತೇಳಿ ಒಂದು ಗದ್ದೆನ ಬಿಡ್ಬೇಕು ಅಂತೇಳಿ ಇದ್ದೀವಿ. ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ತರಕಾರಿನೇ ನಮಗೆ ಬೇಕಾದಷ್ಟು ನಮಗೂ ಉಪಯೋಗಿಸಬೇಕು, ಮಾರಾಟ ಮಾಡಿದ್ರೆ ಏನು ಒಂದು ವಾರದ ಖರ್ಚಿಗೂ ಆಗುತ್ತೆ ಅದು. ಮತ್ತೆ 3 ತಿಂಗಳಲ್ಲಿ ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತರಕಾರಿಯಲ್ಲಿ ಬೀನ್ಸ್ ಅದೆಲ್ಲ ಆದ್ರೆ ಎರಡು ತಿಂಗಳಿಂದ ನಮ್ಗೆ ಇಳುವರಿ ಬಂದು ಬಿಡ್ತದೆ, ತುಂಬಾ ಕಾಯ್ಬೇಕಾಗಿಲ್ಲ. ಈ ಕಾಫಿ ಎಲ್ಲಾದ್ರೂ ವರ್ಷಕ್ಕೆ ಒಂದೇ ಸರಿ ಈ ವರ್ಷ ಒಂದ್ ಸ್ಪ್ರಿಂಕ್ಲರ್ ಅದೇನು ಮಾಡೋದ್ರೆ, ಇಲ್ದಿದ್ರೆ ನಮ್ಮ ಲೈಫ್ ಇರೋದೇ ಒಂದ್ ಮಳೆಯಲ್ಲಿ. ಮಳೆ ಎಲ್ಲಾದ್ರೂ ಕಾಯಿ ಕೊಡ್ತಂದ್ರೆ ಏನೂ ಇಲ್ಲ. ತರಕಾರಿ ಆದ್ರೆ ಮಳೆದು ಅದು ಇದೇನು ಕಾಯ್ಬೇಕಾಗಿಲ್ಲ, ನಡೀತದೆ, ಅದು ಬರ್ತಾ ಇರ್ತದೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಬೆಳ್ಳಿಯಪ್ಪನವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಅಡಿಕೆ ಮತ್ತು ಭತ್ತದ ಬೆಳೆಗಳಲ್ಲಿನ ಅನುಭವಗಳನ್ನ ತಿಳಿಸ್ತಾ ತಮ್ಮ ಕಾಫಿ ತೋಟದ ವಿಚಾರ, ಹಾಗೆ ಬೇರೆಯವರ ತೋಟವನ್ನು ನಿಭಾಯಿಸುವ ಸಂಗತಿ, ತಮ್ಮ ಕೃಷಿಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡವರು ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಆರಂಬೂರು ಯು ಬೆಳ್ಳಿಯಪ್ಪ ಅವರು. ಬೆಳ್ಳಿಯಪ್ಪ ಅವರ ಸಂಖ್ಯೆ 9449904020015, 9449904020015. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಆರಂಬೂರಿನ ಕೃಷಿಕ ಬೆಳೆಯಪ್ಪಣ್ಣ, ಆರಂಬೂರಿನ ಕೃಷಿಕ ಬೆಳೆಯಪ್ಪಣ್ಣ, ಮಾಡಿದ್ದರೆ ಭಿನ್ನ ಭಿನ್ನ ಕಾರ್ಯಗಳನ್ನ, ಮಾಡಿದ್ದರೆ ಭಿನ್ನ ಭಿನ್ನ ಕಾರ್ಯಗಳನ್ನ, ಉಳಿಸಿದ್ದಾರೆ ಖರ್ಚುಗಳನ್ನ, ಕಂಡಿದ್ದಾರೆ ಶ್ರೇಯಸ್ಸನ್ನ, ಉಳಿಸಿದ್ದಾರೆ ಖರ್ಚುಗಳನ್ನ, ಕಂಡಿದ್ದಾರೆ ಶ್ರೇಯಸ್ಸನ್ನ. ಬೆಳ್ಳಿಯಪ್ಪನವರ ಕೆಲಸಗಳಿಗೆ ಬೆಳ್ಳಿಯ ಬೆಲೆ, ಸಿಕ್ಕಿರುವ ಫಲಗಳಿಂದ ಬಂಗಾರದ ಬಲೆ. ಬೆಳ್ಳಿಯಪ್ಪನವರ ಕೆಲಸಗಳಿಗೆ ಬೆಳ್ಳಿಯ ಬೆಲೆ, ಸಿಕ್ಕಿರುವ ಫಲಗಳಿಂದ ಬಂಗಾರದ ಬಲೆ. ಪತಿ ಪತ್ನಿಯರ ಶ್ರಮವೇ ಜೀವನದ ನೆಲೆ, ಪತಿ ಪತ್ನಿಯರ ಶ್ರಮವೇ ಜೀವನದ ನೆಲೆ. ಕಾರ್ಮಿಕರನ್ನು ನೆಚ್ಚಿಕೊಳ್ಳದಿರುವುದೇ ಕಲೆ, ಕಾರ್ಮಿಕರನ್ನು ನೆಚ್ಚಿಕೊಳ್ಳದಿರುವುದೇ ಕಲೆ, ಕಾರ್ಮಿಕರನ್ನು ನೆಚ್ಚಿಕೊಳ್ಳದಿರುವುದೇ ಕಲೆ, ಕೊಳ್ಳದಿರುವುದೇ ಕಲೆ. ರೈತ ಬಾಂಧವರೇ ಇರಬೇಕು ಹೀಗೆ ನಮ್ಮ ಬಾಳು, ರೈತ ಬಾಂಧವರೇ ಇರಬೇಕು ಹೀಗೆ ನಮ್ಮ ಬಾಳು. ಶ್ರಮದಿಂದ ದುಡಿಯುತ್ತಿದ್ದರೆ ಎಲ್ಲಿಯ ಗೋಳು, ಶ್ರಮದಿಂದ ದುಡಿಯುತ್ತಿದ್ದರೆ ಎಲ್ಲಿಯ ಗೋಳು. ಕಾಯಕದ ಆಸಕ್ತಿಯಿಂದ ಅನೇಕ ಅನುಕೂಲಗಳು, ಕಾಯಕದ ಆಸಕ್ತಿಯಿಂದ ಅನೇಕ ಅನುಕೂಲಗಳು. ಕೃಷಿಯಲ್ಲಿ ಏಳ್ಗೆಗೆ ಇರಲಿ ಹತ್ತಾರು ಕೆಲಸಗಳು, ಕೃಷಿಯಲ್ಲಿ ಏಳ್ಗೆಗೆ ಇರಲಿ ಹತ್ತಾರು ಕೆಲಸಗಳು, ಕೃಷಿಯಲ್ಲಿ ಏಳ್ಗೆಗೆ ಇರಲಿ ಹತ್ತಾರು ಕೆಲಸಗಳು, ಕೃಷಿಯಲ್ಲಿ ಏಳ್ಗೆಗೆ ಇರಲಿ ಹತ್ತಾರು ಕೆಲಸಗಳು, ಇರಲಿ ಹತ್ತಾರು ಕೆಲಸಗಳು, ಇರಲಿ ಹತ್ತಾರು ಕೆಲಸಗಳು, ಇರಲಿ ಹತ್ತಾರು ಕೆಲಸಗಳು, ಇರಲಿ ಹತ್ತಾರು ಕೆಲಸಗಳು. ಸಪ್ನಾ ಹೈ ಹಮಾರಾ 2022 ಜಬ್ ಆಜಾದಿ ಕೆ 75 ಸಾಲ್ ಹೋ ತಬ್ ಮೇರೆ ದೇಶ್ ಕೆ ಗರೀಬ್ ಸೆ ಗರೀಬ್ ಕಾ ಅಪ್ನಾ ಘರ್ ಹೋ. ಮಾನನೀಯ ಪ್ರಧಾನಮಂತ್ರಿ ಜಿ ಕೆ ಇಸೀ ಸಂಕಲ್ಪ ಏವಂ ದೃಷ್ಟಿ ಕೋ ಪೂರಾ ಕರ್ನೆ ಕಿ ದಿಶಾ ಮೇ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಶಹರಿ ನೇ 1 ಕರೋಡ್ ಆವಾಸೋ ಕೋ ಸ್ವೀಕೃತಿ ಪ್ರದಾನ ಕರ್ ಏಕ್ ಮಹತ್ವಪೂರ್ಣ ಪಡಾವ್ ಪಾರ್ ಕರ್ ಲಿಯಾ ಹೈ. ಇಸ್ ಸಫಲತಾ ಕಾ ಶ್ರೇಯ ರಾಜ್ಯೋ ಕೋ ಔರ್ ಮುಖ್ಯ ರೂಪ ಸೇ ಯೋಜನಾ ಕೆ ಲಾಭಾರ್ಥಿಯೋ ಕೋ ಜಾತಾ ಹೈ ಜೋ ಅಪ್ನೇ ಪಕ್ಕೆ ಘರ್ ಕೆ ಸಪ್ನೇ ಕೋ ಪೂರಾ ಕರ್ನೆ ಕೆ ಲಿಯೇ ಇಸ್ ವಿಕಾಸ್ ಯಾತ್ರಾ ಮೇ ಬಢ್ ಚಢ್ ಕರ್ ಹಿಸ್ಸಾ ಲೇ ರಹೇ ಹೈ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಶಹರಿ ಸಪ್ನೇ ಸಾಕಾರ್ ಹೋತೇ ಹುವೆ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,900 ರೂಪಾಯಿಯಿಂದ 16,500 ರೂಪಾಯಿ, ಅರೇಬಿಕಾ ಚೆರಿ 8,900 ರೂಪಾಯಿಯಿಂದ 9,100 ರೂಪಾಯಿ, ರೋಬೇಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,950 ರೂಪಾಯಿ, ರೋಬೇಸ್ಟಾ ಚೆರಿ 4,700 ರೂಪಾಯಿಯಿಂದ 4,900 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 40,000 ರೂಪಾಯಿಯಿಂದ 46,500 ರೂಪಾಯಿ. ಏಲಕ್ಕಿ ಧಾರಣೆ. 1 ಕೆಜಿಗೆ ₹450 ₹650. ಕಾಳು ಮೆಣಸು ಒಂದು ಕೆಜಿಗೆ ₹480 ₹485. ಶುಂಠಿ ದರ ಕ್ವಿಂಟಾಲ್ಗೆ ₹2,800 ₹3,000. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ತೋಟದಲ್ಲಿ ನಾಟಿ ಕೋಳಿಗಳನ್ನು ಸಾಕುತ್ತಿರುವ ಹುದೇರಿ ತ್ಯಾಗರಾಜೇಂದ್ರ ಅವರೊಡನೆ ಸಂವಾದವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872-230018. ಸುದ್ದಿ ಜಂಪೆ ಓದ್ತಾ ಇರೋ ಕನ್ನಡಕ ದೀನದೇವಯ್ಯ. ಜಂಪೆ ಮುಖ್ಯಾಂಶಗ ಕೆಎಸ್ಎಫ್ಸಿಗೆ 66.61 ಕೋಟಿ ರೂಪಾಯಿ ನಿವ್ವಳ ಲಾಭ, ಮಹಾಸಭೆಯಲ್ಲಿ ವಾರ್ಷಿಕ ವರದಿ ಬಿಡುಗಡೆ. ಯಾವುದೇ ವೃತ್ತಿಲಿ ಜ್ಞಾನಾರ್ಜನೆ ನಿರಂತರ ಆಗಿರಕು ಎಂ ಬೃಂಗೇಶ್. ಜಂಪೆನ ವಿವರ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 2021-22 ಆರ್ಥಿಕ ವರ್ಷದಲ್ಲಿ 66.61 ಕೋಟಿ ರೂಪಾಯಿ ನಿವ್ವಳ ಲಾಭ, ಹಂಗೆ ತೆರಿಗೆ ಪೂರ್ವ 107.33 ಕೋಟಿ ರೂಪಾಯಿ ದಾಖಲಿನ ಲಾಭ ಗಳಿಸಿತು. ಬೆಂಗಳೂರಲ್ಲಿ ಈಗಾಗಿ ನಡೆದ 63ನೇ ವಾರ್ಷಿಕ ಮಹಾಸಭೆಯಲ್ಲಿ ಸಂಸ್ಥೆನ ವ್ಯವಸ್ಥಾಪಕ ನಿರ್ದೇಶಕ ಡಾ ಏಕರೂಪ್ ಕೌರ್ ಸಂಸ್ಥೆನ ಷೇರುದಾರರಿಗೆ ವಾರ್ಷಿಕ ವರದಿನ ಬಗ್ಗೆ ತಿಳಿಸಿದರು. ಸಂಸ್ಥೆ 2021-22 ಹಣಕಾಸು ವರ್ಷದಲ್ಲಿ ಬೇರೆ ಬೇರೆ ಸಾಲ ಯೋಜನೆಗಳ ಮೂಲಕ 493.25 ಕೋಟಿ ರೂಪಾಯಿಗಳ ಸಾಲ ಮಂಜೂರಾತಿ ಮಾಡಿದ್ದು, ಇದರಲ್ಲಿ 432.72 ಕೋಟಿ ರೂಪಾಯಿ ಸೂಕ್ಷ್ಮ ಮತ್ತು ಸಣ್ಣ ಗಾತ್ರದ ಕೈಗಾರಿಕಾ ಘಟಕಕ್ಕೆ ಮಂಜೂರಾಗುತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಮಡಿಕೇರಿ ವಕೀಲರ ಸಂಘ ಇವರ ಕೂಡುಕೂಟಲ್ಲಿ ಪ್ಯಾನಲ್ ಲಾಯರ್ಗಳಿಗೆ ತರಬೇತಿ ಜಂಬಾರ ಮಡಿಕೇರಿನ ರೋಟರಿ ಸಭಾಭಾಡಲಿ ನಡೆದು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಎಂ ಮೃಗೇಶ್ ಅವರು ಮಾತಾಡಿ, ಹೊಸದಾಗಿ ಲಾಯರ್ ಕೆಲಸ ಮಾಡುವ ಲಾಯರ್ಗಳಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಪ್ಯಾನಲ್ ವಕೀಲರಾಗಿ ನೇಮಕ ಆದು ಮತ್ತೆ ಉಚಿತ ವಕೀಲರಾಗಿ ಸೇವೆ ಮಾಡುವುದರಿಂದ ಅವು ಭವಿಷ್ಯದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆ ಅನುಭವ ಮತ್ತು ಯಶಸ್ಸು ಗಳಿಸಿಕೆ ಸಹಾಯ ಆದಂತೆ ಹೇಳಿದು. ಯಾವುದೇ ಕೆಲಸದಲ್ಲಿ ಜ್ಞಾನಾರ್ಜನೆ ಎಡಬಿಡದೆ ಸಾಗಕ್ಕೂ ಆಗ ಮಾತ್ರ ವೃತ್ತಿಯಲ್ಲಿ ಘನತೆ ಮತ್ತು ಗೌರವ ಗಳಿಸಿಕೆ ಸಹಾಯ ಆದಂತೆ ಅವು ಅಭಿಪ್ರಾಯಪಟ್ಟು ಪ್ರಸಕ್ತ 2022-23 ಸಾಲಿನ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಜಂಬಾರದಡಿ ಕೈಗಾರಿಕಾ ಸೇವಾ ಘಟಕಗಳಿಗೆ ಸಾಲ ಸೌಲಭ್ಯ ಪಡೆಯಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಳು. 18 ವರ್ಷ ತುಂಬಿದ ನಗರ ಗ್ರಾಮಾಂತರ ಪ್ರದೇಶದ ಅರ್ಹ ಅಭ್ಯರ್ಥಿಗ www.kyic.org.inಲ್ಲಿ ಅರ್ಜಿಗಳನ್ನ ಕೊಡಕ್ಕೆ ಹೆಚ್ಚಿನ ವಿವರಕ್ಕೆ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಹಿನೂರ್ ರಸ್ತೆ ಮಡಿಕೇರಿ ಇವರನ್ನ ಸಂಪರ್ಕಿಸಕ್ಕ ಜಿಲ್ಲಾ ಕೈಗಾರಿಕಾ ಜಂಟಿ ನಿರ್ದೇಶಕರು ತಿಳಿಸಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನೆನಪಿಗಾಗಿ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗಾಗಿ 1837ರ ಸಮಯದಲ್ಲಿ ನಡೆದ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಕೊಡಗು ಕೆನರ ಬಂಡಾಯ ತೇಳುವ ವಿಷಯದಲ್ಲಿ ಲೇಖನ ಸ್ಪರ್ಧೆಯನ್ನು ಆಯೋಜಿಸಿದ್ದು ವಿಜೇತರನ್ನ ಆಯ್ಕೆ ಮಾಡಿದಳು. ಪ್ರಥಮ ಇನಾಮುನ ನಿತಿನ್ ಎಸ್ಜಿ, ದ್ವಿತೀಯ ಬಿಕಾಂ ಬಿಟಿಸಿಜಿ ಕಾಲೇಜು ಇವು ಪಡ್ಕೊಂಡಿದ್ದು, ಎರಡನೇ ಇನಾಮುನ ಡೀನಾ ಕಿರಣ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜು ಇವು ಪಡ್ಕೊಂಡೊಳತಾ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ರಿಜಿಸ್ಟ್ರಾರ್ ಅವು ತಿಳಿಸಳು. ತಾಲೂಕಿನ ಮೂರು ಅಂಗನವಾಡಿ ಕಾರ್ಯಕರ್ತೆ ಹಂಗೆ 9 ಅಂಗನವಾಡಿ ಸಹಾಯಕರ ಹುದ್ದೆನ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದು, ಅರ್ಜಿ ಕೊಡಿಕೆ ಸೆಪ್ಟೆಂಬರ್ 15 ಕಡೆ ದಿನ ಆಗಿದ್ದದೆ. ಅರ್ಜಿ ಕೊಡಿಕೆ ಕಾರ್ಯಕರ್ತೆ ಕೆಲಸಕ್ಕೆ 10ನೇ ಕ್ಲಾಸ್ ಪಾಸ್ ಆಗಿದ್ದು, ಸಹಾಯಕ ಹುದ್ದೆಗೆ 9ನೇ ಕ್ಲಾಸ್ ಒಳಗೆ ಕಲಿತಿದ್ದು, 18-35 ವರ್ಷ ವಯಸ್ಸಿನ ಒಳಗಿರುವ, ಹಂಗೆ ಅಂಗನವಾಡಿ ಕೇಂದ್ರಕ್ಕೆ ಒಳಪಟ್ಟ ಗ್ರಾಮ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಮಹಿಳಾ ಅಭ್ಯರ್ಥಿಗೆ ಮಾತ್ರ ಅರ್ಹರಾಗಿದ್ದು, ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿಲಿ 10 ವರ್ಷ ಸಡಿಲಿಕೆ ಇದ್ದದೆ. ಹೆಚ್ಚಿನ ವಿವರಕ್ಕೆ ಶಿಶು ಅಭಿವೃದ್ಧಿ ಇಲಾಖೆನ ಸಂಪರ್ಕಿಸಕು. ಪೊನ್ನಂಪೇಟೆನ 11 ಕೆವಿ ಫೀಡರ್ನ ವಿವಿ ಕೇಂದ್ರದ ಹೊರಹೋಗುವ, ಪಾಲಿಬೆಟ್ಟ ಫೀಡರ್ ವಿರಾಜಪೇಟೆ ವಿವಿ ಕೇಂದ್ರದ ಹೊರಹೋಗುವ, ಬೇತ್ರಿ ಫೀಡರ್ ಮೂರ್ನಾಡು ಸುತ್ತಮುತ್ತಲಿ ತುರ್ತು ನಿರ್ವಹಣೆ ಮಾಡಿಕಿರುವುದರಿಂದ ಆಗಸ್ಟ್ 25 ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುದುಳ್ಳೆ. ಆದ್ದರಿಂದ ಪಾಲಿಬೆಟ್ಟ, ಚೆನ್ನಂಗಿ, ಮೇಕೂರು, ಬೇತ್ರಿ, ಹೊದ್ದೂರು ಸುತ್ತಮುತ್ತಲಿ ವಿದ್ಯುತ್ ಇರುದುಳ್ಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯಿಯು ಕೇಳಿಕೊಂಡಳು. 1837 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಲ್ಲಿ ಸಮರವೀರ, ಸುಳ್ಯದ ಮಣ್ಣಿನ ಮಗ, ಬ್ರಿಟಿಷರ ವಿರುದ್ದ ಹೋರಾಡದ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಸ್ಟ್ 29 ಸೋಮವಾರದಂದು ಬರಮಾಡಿಕೊಂಡವೆ. ಹಂಗೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ರಾಮಯ್ಯಗೌಡರ ಅದ್ಭುತ ಕಂಚಿನ ಪುತ್ಥಳಿನ ಪ್ರತಿಷ್ಠಾಪನೆ ಆದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿಯಲ್ಲಿ 2021-22 ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಜಂಬಾರ. ತಾರೀಖು 26-8-2022 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ನಡೆದಿದೆ. ಜಂಬಾರದ ಅಧ್ಯಕ್ಷತೆನ ಶ್ರೀ ಎಂಪಿ ಅಪ್ಪಚುರಂಜನ್, ಮಾನ್ಯ ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಇವು ವಹಿಸಿಕೊಂಡವೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಾರ್ವತಿಯಪ್ಪಯ್ಯ ಅಧ್ಯಕ್ಷರು, ಕೊಡವು ಸಾಹಿತ್ಯ ಅಕಾಡೆಮಿ ಇವು ವಹಿಸಿಕೊಂಡವೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 6-18 ವರ್ಷದ ಒಳಗಿರುವ ಮಕ್ಕ ತಮ್ಮ ಪ್ರಾಣದ ಹಂಗನ ಬಿಟ್ಟು ಹಂಗೆ ಸಮಯ ಪ್ರಜ್ಞೆಯಿಂದ ಬೇರೆಯವರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿನ ಮಕ್ಕಳ ದಿನಾಚರಣೆಯನ್ನು ಪ್ರದಾನ ಮಾಡುವೆ. ಅದರಿಂದ ಅರ್ಹರು ನಿಗದಿತ ಆದ ಅರ್ಜಿಗಳನ್ನ ತುಂಬಿಸಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೆಪ್ಟೆಂಬರ್ 31 ಸಲ್ಲಿಸಕು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯ ಬೆಂಗಳೂರು, ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ, ಕಾಲ್ 9741-864856. ಮೈಸೂರಿನ ತನಿಷ್ಕ್ನಲ್ಲಿ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್, ಕಂಡೀಷನ್ ಅಪ್ಲೈ. ಇನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಖರೀದಿಸಲು ಬನ್ನಿ ತನಿಷ್ಕ್, ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಧರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ಧರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಆಗಸ್ಟ್ 15 ಮರಣಪಟ್ಟ ಕೊಡಂಜಗೇರಿ ಗ್ರಾಮ ಬಲ್ಯಾಟಂಡ ಪೌತಿ ಮೇದಪ್ಪಾಯಿಂಡ ಪೊಣ್ಣು ಪೊನ್ನವ್ವ ಪಿಂಜ ಮೊನಿಯಾಂದ್. ಆಗಸ್ಟ್ 21 ಮರಣಪಟ್ಟ ಬಲ್ಯಾಟಂಡ ಪೌತಿ ಕುಟ್ಟಪ್ಪಾಯಿಂಡ ಪೊಣ್ಣು ಪಾರ್ವತಿ ಕುಟ್ಟಪ್ಪ. ಹಿಂಗ ದಂಡಾಡ್ರೋ ಮಾದ ಕಾರ್ಯತ್ನ ಒಕ್ಕಾಚ ನಾಳೆ ಬ್ಯಾಳಾಚ ಪಲಕ 11 ಗಂಟೆಕ್ ಪಾರಾಣೆಯಲ್ಲುಳ್ಳ ಗೌಡ ಸಮಾಜತ್ಲ ನಡ್ತವ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ, ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ದಂಡು ಕಡೆಕಾರ ಪಿಂಜ ಬಲ್ಯಾಟಂಡ ಒಕ್ಕಕಾರ ಕಟ್ಟಂಡಿತು. ರೀ, ಪಕ್ಕದ ಮನೆಯವರು ಮಹೇಶ್ ಎಂಟರ್ಪ್ರೈಸಸ್ ನಿಂದ ಟಿವಿ ತಂದಿದ್ದಾರೆ, ಅದು ಆನ್ಲೈನ್ ಬೆಲೆಗಿಂತ ಕಡಿಮೆ ಅಂತೆ. ನನ್ನ ಫ್ರೆಂಡ್ ಮನೆಯವರು ಕೂಡ ಅಲ್ಲಿಂದಲೇ ಫ್ರಿಜ್ ತಗೊಂಡಿದ್ದಾರೆ. ಮಿಕ್ಸಿ, ಕುಕ್ಕರ್, ವಾಷಿಂಗ್ ಮಿಷಿನ್, ಚಿಮಡಿ ಹಾಗೂ ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ 10-30% ಡಿಸ್ಕೌಂಟ್ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟೊಂದು ಕಡಿಮೆಯಲ್ಲಿ ಯಾಕೆ ಕೊಡ್ತಾರೆ? ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ಹಬ್ಬಗಳ ಪ್ರಯುಕ್ತ ಈ ಆಫರ್. ಮಹೇಶ್ ಎಂಟರ್ಪ್ರೈಸಸ್ ಹಾಗೂ ಮಹೇಶ್ ಎಲೆಕ್ಟ್ರಾನಿಕ್ಸ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 9448504689 ಅಥವಾ 9241100534. ನಾಡಿನ ಜನತೆಗೆ ಕೈಲ್ ಮುರ್ತಾ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಇದರೊಂದಿಗೆ ತೋಟಗಳು ಉಚಿತ. ಬನ್ನಿ ಅಧಿಕೃತ ಮಾರಾಟಗಾರರು ಮೆಸರ್ಸ್ ಬಿ ಪ್ರಭಾಕರ್ ಭಂಡಾರಿ, ಮಹದೇವಪೇಟೆ, ಮಡಿಕೇರಿ. ಕಾಲ್ 2299937. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಗೆಳೆಯರ ಬಳಗ ಚೆಟ್ಟಿಮಾನಿ ಇವರ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವು ಇದೇ 25ರಂದು ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ನಿಷೇಧಾಜ್ಞೆ ಇರುವುದರಿಂದ ಮುಂದೂಡಲಾಗಿದ್ದು ಸೆಪ್ಟೆಂಬರ್ 4ರಂದು ಭಾನುವಾರ ಚೆಟ್ಟಿಮಾನಿ ಕುದುಪಜೆ ಗದ್ದೆಯಲ್ಲಿ ನಡೆಯಲಿದೆ. ಪುರುಷ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಮಿನಿ ಮ್ಯಾರಥಾನ್, ಎಣ್ಣೆ ಕಂಬ, ಪಾಸಿಂಗ್ ಬಾಲ್, ವಿವಿಧ ಕ್ರೀಡೆಗಳು ನಡೆಯಲಿದೆ. ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಳ್ಳುವ ತಂಡಗಳು ಸೆಪ್ಟೆಂಬರ್ 3ರ ಸಂಜೆ 5 ಗಂಟೆ ಒಳಗೆ ಮೈದಾನ ಶುಲ್ಕದೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು. ಮಾಹಿತಿಗೆ ಸಂಪರ್ಕಿಸಿ ಪ್ರಶು ಸುಳ್ಳೆ ಕೊಡಿ 9482424174, ಮನೀಶ್ ಕೊಟಂಡ 9483114934, ಡಲ್ಲೇಶ್ ಕುಮಾರ್ 9880257219. ಚಿನ್ನದ ಪ್ರತಿ ಕಣದಲ್ಲೂ 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್ ಇರಿಟಿ. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ ಆಗಸ್ಟ್ 28ರಂದು ಭಾನುವಾರ. ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಆಕಾಶವಾಣಿ ಮಡಿಕೇರಿ, ಇದೊಂದು ಪ್ರಕಟಣೆ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ನಲ್ಲಿ ಈ ತಿಂಗಳ 31ನೇ ಬುಧವಾರದಂದು ಮಾಸಿಕ ಲೆಕ್ಕ ತಪಾಸಣೆಯು ಪ್ರಯುಕ್ತ ಔಷಧಿಗಳ ವಿತರಣೆ ಇರುವುದಿಲ್ಲ. ತುರ್ತು ಚಿಕಿತ್ಸೆಗೆ ವೈದ್ಯರು ಲಭ್ಯವಿರುತ್ತಾರೆ. ಎಲ್ಲಾ ಮಾಜಿ ಸೈನಿಕರ ಗಮನಕ್ಕೆ ಈ ತಿಂಗಳ 27 ಅಂದರೆ ಶನಿವಾರದಂದು ದಂತವೈದ್ಯರು ಇರುವುದಿಲ್ಲ ಮತ್ತು ಮುಂದಿನ ತಿಂಗಳ 1ನೇ ತಾರೀಕು ಮತ್ತು 2ನೇ ತಾರೀಕಿನಂದು ವೈದ್ಯರು ಲಭ್ಯವಿರುವುದಿಲ್ಲ. ಹಾಗೆ ಮುಂದಿನ ತಿಂಗಳು 3ನೇ ತಾರೀಕಿನಂದು ಕೈಲ್ಮೂರ್ತ ಹಬ್ಬದ ಪ್ರಯುಕ್ತ ಮುಚ್ಚಲ್ಪಟ್ಟರುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ವಿದ್ಯಾರ್ಥಿಯ ಶೈಕ್ಷಣಿಕ ಚಟುವಟಿಕೆಯ ಕೂಟಕ್ಕೆ ಪಠ್ಯೇತರ ಚಟುವಟಿಕೆಗಳು ತಂಗಡ ಪ್ರತಿಭೆಯನ್ನು ಬಳಿಪಡುತ್ತುವ ಕಟ್ಟುವ ಅವಕಾಶವನ್ನು ಛಾಯೋಡೆ ಬಳಸಿಕೊಂಡು ಒಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ಎಣ್ಣಿಚಿ. ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿ ತಾಲೂಕು ಬಾಲಭವನ ಸಮಿತಿ ಪಿಂಜ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆಯ ಕೂಡು ಕೂಟತ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವತ್ರ ಮಾರಿಪತ್ ನಾಪೊಕ್ಲು ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ನಡೆದ ದೇಶಭಕ್ತಿ ಪಾಠ ಪಾಡುವ ಪೈಪೋಟಿ ಕಾರ್ಯಕ್ರಮಕ್ಕೂ ಮುಳಿಯಿಟ್ಟಿತು ಅವು ತಕ್ಕ ಪರಂದತ್. ಕಾರ್ಯಕ್ರಮದ ಕೂಡಿಯಾಡಿ ತಿಂಜ ಗ್ರಾಮ ಪಂಚಾಯಿತಿ ಸದಸ್ಯ ಕುಲ್ಲೆಟ್ಟಿರ ಅರುಣ್ ಬೇಬ, ಪ್ರಿನ್ಸಿಪಲ್ ಡಾ ಅವನಿಜ ಸೋಮಯ್ಯ ಕೂಡನಿಕೆ ಮುಖ್ಯ ಪಟ್ಟವು ತಕ್ಕ ಪರಂದಿತ್. ತಂಗಡ ಬಹುಸನ ರೂಪುಚಿಟ್ಟೋಕು ವಿದ್ಯಾರ್ಥಿಯ ಬೊಳ್ತಿಯೊಂಡೆ ನಲ್ಲ ಗುಣತ್ರ ಮೇದ ಕೆಮೆ ತಕ್ಕ ಪರಂದತ್. ಬೈಯಂಜ 3 ವಿಭಾಗತ್ತು ನಡೆದ ದೇಶಭಕ್ತಿ ಪಾಠ ಪಾಡುವ ಪೈಪೋಟಿಲ ಗದ್ದ ಇಂಗಕ್ಕೆ ಮೊದ ಕೊಡುತ್ತ. ಆಲೂರು ಸಿದ್ದಾಪುರ ಗ್ರಾಮತ್ತು ಉಳ್ಳ ಪ್ರಾಥಮಿಕ ಆರೋಗ್ಯ ಕೇಂದ್ರತ್ರ ವೈದ್ಯಗಳನ್ನ ಡಾ ಸುಪರ್ಣ ಕೃಷ್ಣಾನಂದ ಅಯ್ಯಂಗಕ್ ವೈದ್ಯಗಳ ನಾಳೆ ಮಾರಿಪತ್ ವಿಧಾನಸೌಧತ್ರ ಬ್ಯಾಂಕ್ವೆಟ್ ಹಾಲಲ್ಲಿ ನಡೆದ ಕಾರ್ಯಕ್ರಮತ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯತ್ರ ಶ್ರೇಷ್ಠ ವೈದ್ಯ ಎನ್ನುವ ಪ್ರಶಸ್ತಿ ಕೊಡ್ತಿತ್ತು ಸನ್ಮಾನ ಮಾಡಿಸಿ. ಪುದಿಯದಾಯಿತು ವಕೀಲ ವೃತ್ತಿನ ಶುರು ಮಾಡುವ ಹಿಂಗ ಕಾನೂನು ಸೇವಾ ಪ್ರಾಧಿಕಾರದ ಪ್ಯಾನೆಲ್ ವಕೀಲಗಳಾಯಿತು ನೇಮಕ ಆಪೋ ಪಿಂಜ. ಬಣ್ಣೆ ಆಯಿತು ವಕೀಲ ಸೇವೆಯನ್ನು ಕೊಡಪದು ಬೌಸಲು ತಂಗಡ ವೃತ್ತಿ ಬದುಕಕ್ಕೆ ನಲ್ಲ ಅನುಭವ ಪಿಂಜ ಯಶಸ್ಸನ್ನು ಕೊಂಡೊಬ್ಬಪ್ಪ ಅಂದು ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳನ್ನು ಭೃಂಗೇಶ್ ಅಣಚಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಮಡಿಕೇರಿ ವಕೀಲಂಗಡ ಸಂಘದ ಕೂಡು ಕೂಟತ್ ಮಡಿಕೇರಿ ರೋಟರಿ ಸಭಾಬಾಡಿಲು ಇಂದು ನಡೆದ ಪ್ಯಾನೆಲ್ ವಕೀಲಂಗಡ ತರಬೇತಿ ಕಾರ್ಯಕ್ರಮದ ಕೂಡಿಯಾಡಿನ ಅವು ಏದೇ ವೃತ್ತಿ ಆನಕೋ ಅದತ್ತು ಜ್ಞಾನತ್ನ ಸಂಪಾದನೆ ಮಾಡುವಕ್ಕೆ ಮೇನ ತೋರೋಂಡು ಅಂದಕ ಮಾತ್ರ ವೃತ್ತಿಲ ಘನತೆ ಪಿಂಜ ಗೌರವತ್ನ ಸಂಪಾದನೆ ಮಾಡುವ ಕೈಯು ಒಂದು ಅಭಿಪ್ರಾಯ ಪರಂದತ್. ವಕೀಲಂಗಡ ಸಂಘದ ಅಧ್ಯಕ್ಷ ದಯಾನಂದ್, ಪೆರಿಯ ವಕೀಲಂಗಳನ್ನ ನಿರಂಜನ್ ಪಿಂಜ, ಪೆರಿಯ ಸಿವಿಲ್ ನ್ಯಾಯಾಧೀಶಗಳು ಆನ ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ತಕ್ಕ ಪರಂದಿತ್. ಪ್ಯಾನೆಲ್ ವಕೀಲಂಗಡ ಕರ್ತವ್ಯ ಪಿಂಜ ನ್ಯಾಯಾಂಗ ವ್ಯವಸ್ಥೆಗೆ ತೊಂದರೆ ಆಗದನಿಕೆ ಕಾನೂನು ಸೇವೆಯನ್ನು ಕೊಡಪ ನಟ್ಟಲು ಅವಶ್ಯ ಸಲಹೆ ಮಾರ್ಗದರ್ಶನ ಕೊಡತ್. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದ ನೆಲೆ ನಾಳೆ ನಡ್ಕೊಂಡಿಂಜ ಚಾಕ್ರಿ ಮೇಳತನ ಜಿಲ್ಲೆಲ ನಿಷೇಧಾಜ್ಞೆ ಜಾರಿ ಲುಳ್ಳಾಂಗಾಯ್ತು. ಇದೆ 29 ಪೊಲಕ 10:30 ಇಂಜ ಮಜ್ಜನ 2 ಕೆತ್ತನೆ ನಡ್ತು ಅಂದ್ ಜಿಲ್ಲಾ ಉದ್ಯೋಗಾಧಿಕಾರಿ ವಿಮಾ ಅರಿಚಿಟಿತು. ಪೊನ್ನಂಪೇಟೆ 11 kV ವಿದ್ಯುತ್ ಉಪಕೇಂದ್ರ ತಿಂಜ ಪೊರಪಾಯುವ ಪಾಲಿಬೆಟ್ಟ ಫೀಡರ್, ವಿರಾಜಪೇಟೆ ವಿದ್ಯುತ್ ಉಪಕೇಂದ್ರ ತಿಂಜ ಪೊರಪಾಯುವ ಬೇತ್ರಿ ಫೀಡರ್, ಮೂರ್ನಾಡು ವಿದ್ಯುತ್ ಉಪಕೇಂದ್ರ ತಿಂಜ ಪೊರಪಾಯುವ